ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಜೇಡಾ ತಾಲೂಕಿನ ರಾಮನಗರದ ಕೃಷಿಕ ಮಹಿಳೆ ಪ್ರಸನ್ನ ಮಂಜಿತ್ ದೇಸಾಯಿ ಅವರೊಂದಿಗೆ ಸಂದರ್ಶನ. ಈಗ ಪ್ರಸನ್ನ ಮಂಜಿತ್ ದೇಸಾಯಿ ಅವರಿದ್ದಾರೆ. ಇವರು ಕೃಷಿಯಲ್ಲಿ ತೊಡಗಿಸಿಕೊಂಡಂತ ಮಹಿಳೆ. ಹೇಗೆ ಕೃಷಿ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಪ್ರಸನ್ನ ಅವರು. ನಮಸ್ಕಾರ ಸರ್. ಎಷ್ಟಿದೆ ಜಮೀನು, ಏನೇನು ಬೆಳೆ ಬೆಳಿತೀರಿ? ನಮ್ದು ಟೋಟಲ್ 4 ಎಕರೆ ಇದೆ ಸರ್ ನಮ್ಮ ಹೆಸರಲ್ಲಿ. ಅಲ್ಲಿ ನಾವು ಅಡಿಕೆ ಹಾಕಿದ್ದೀವಿ, ಕಾಳುಮೆಣಸು ಹಾಕಿದ್ದೀವಿ, ಗೇರು ಬೀಜ ಹಾಕಿದ್ದೀವಿ, ಮತ್ತೆ ಸೀಸನಲ್ ನಾವು ತರಕಾರಿ ಬೆಳ್ಕೋತೀವಿ, ಮತ್ತೆ ಕೋಳಿ ಸಾಕಾಣಿಕೆ ಇದೆ, ಜೇನು ಸಾಕಾಣಿಕೆ ಇದೆ, ಮತ್ತೆ ನಮ್ಮ ಆಕಳದೆಲ್ಲ ಇದೆ, ಕೊಟ್ಟಿಗೆಯಲ್ಲಿ ಇದ್ದೇವೆ. ಆ ಸಗಣಿ ಯೂಸ್ ಮಾಡ್ತೀವಿ, ಮತ್ತೆ ಜೀವಾಮೃತ ಅದನ್ನೆಲ್ಲ ಹಾಕ್ತೀವಿ ನಾವು. ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ತುಂಬಾ ಇದು ಮಾಡ್ತೀವಿ, ಮತ್ತೆ ಬೆಳೆಗೆ ಕೀಟಗಳು ಕಂಟ್ರೋಲ್ ಆಗದೆ ಇರುವ ಟೈಮಲ್ಲಿ ಅಷ್ಟು ನಾವು ರಾಸಾಯನಿಕ ಇದನ್ನು ಬೆಳೆಸ್ತೀವಿ. ಏನಾದ್ರು ತೊಂದರೆ ಇದ್ರೆ, ಇಲ್ಲಾಂದ್ರೆ ನಾವು ಬೇವಿನ ತೈಲ ಅವನ್ನೆಲ್ಲ ಯೂಸ್ ಮಾಡಿನೇ ನಾವು ಆದಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ನೇ ಮಾಡ್ತೀವಿ. ನಿಮ್ಗೆ 4 ಎಕರೆಗೆ ಬೇಕಾದಂತ ಗೊಬ್ಬರವನ್ನ ನೀವೇ ತಯಾರು ಮಾಡಿ ನಿಮ್ಮ ಹೊಲಕ್ಕೆ ಹಾಕೋದು ಹಿಂಗೆಲ್ಲ ಸಾಧ್ಯತೆ ಇದೆಯಲ್ಲ? ಹೌದು, ನಾವು ಬೇರೆ ಬೇರೆ ಬೆಳೆ ಬೆಳಿತೀವಲ್ಲ ಸರ್, ಒಂದೇ ಕಡೆ ನಾವು ಎಲ್ಲಾನು ಬೆಳೆಯೋದಿಲ್ಲ, ಅದು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಅಡಿಕೆಗೆಲ್ಲ ನಾವು ವರ್ಷಾನುಗಟ್ಟಲೆ ಗೊಬ್ಬರ ಹಾಕೋದು ಅವಶ್ಯಕತೆ ಇಲ್ಲ, ಅದು ಸೀಸನಲ್ ಬೆಳೆ ಇರೋದ್ರಿಂದ. ಮತ್ತೆ ಅದಕ್ಕೆ ತುಂಬಾ ಹಾಕಬೇಕಂತಿಲ್ಲ, ಬೇರ್ ಹತ್ರ ಚೂರುಚೂರು 1-3 ತಿಂಗಳಿಗೆ 4 ತಿಂಗಳಿಗೆ ಹಿಂಗೆ ಹಾಕಬೇಕಾಗ್ತದೆ. ಮತ್ತಂದ್ರೆ ನಾವು ಮಾಡ್ಕೊಂಡಿರುವ ಸಗಣಿಯಿಂದ ಜೈವಿಕ ಗೊಬ್ಬರ ನಮ್ಗೆ ಸಾಕಾಗ್ತದೆ, ನಾವು ಹೊರಗಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕ್ಬೇಕಂತೇನಿಲ್ಲ. ಮತ್ತೆ ಕಾಡಿನಲ್ಲಿರೋದ್ರಿಂದ ಆ ತೊಪ್ಪಲಗಳು ಅವೆಲ್ಲ ಸಿಕ್ಕಿ ನಾವು ಕರೆಕ್ಟ್ ಆಗ್ತದೆ. ಇವೆಲ್ಲ ಮನೆಯಲ್ಲೇ ಸಿಗ್ತಾವ ಮತ್ತೆ ಮನೆಯಲ್ಲಿ ಮಾಡ್ಕೋಬಹುದು ಇವನ್ನೆಲ್ಲ? ಹಾ, ಮನೆಯಲ್ಲಿ ಮಾಡ್ಕೋಬಹುದು. ಮತ್ತೆ ಮನುಷ್ಯ ಬಹಳ ಬೇಕು ಸರ್ ಇದಕ್ಕೆ, ಬಾಕಿ ಒಬ್ಬರು ಇಬ್ಬರಿಂದ ಆಗುದಿಲ್ಲ, 4 ಮಂದಿ ಆದ್ರೂ ಬೇಕು. ಯಾಕೆ? ಯಾಕಂದ್ರೆ ಎಕರೆಗಟ್ಟಲೆ ಪ್ರದೇಶ ಇರೋದ್ರಿಂದ ನೋಡ್ಕೊಳಕ್ಕೆ ಮತ್ತೆ ಅದಕ್ಕೆ ಸಾಗುವಳಿ ಮಾಡ್ಲಿಕ್ಕೆ ಅಷ್ಟು ಮಂದಿ ಬೇಕಾಗ್ತೇವೆ. ಮನೆ ಮಂದಿನೇ ಇದ್ರೆ ಒಳ್ಳೇದು, ಬೇರೆಯವ್ರು ನಾವು ತಗೊಂಡಿದ್ರೆ ಅಷ್ಟೆಲ್ಲ ನಾವು ಪ್ರತಿ ಸಲನು ಹೇಳ್ಕೊತ ಹೋಗ್ಬೇಕಾಗ್ತದೆ, ಅವ್ರ ಮೇಲೆ ಸೂಪರ್ವೈಸರ್ ಮಾಡ್ಕೊಂಡು ಇರೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಒಳ್ಳೇದು. ಹಾ, ಮನೆಯವ್ರು ಮಾಡಿದ್ರೆ ನಾವು ಬೆಳೆಗಳು ಅಂದ್ರೆ 10 ವರ್ಷ ನಾವು ಆ ಕೆಲಸನೇ ಮಾಡ್ಕೊಂಡು ಹೋದ್ವಿ, ನಮ್ಗೆ ಪೂರ್ತಿ ಜ್ಞಾನ ಬೆಳೆದು ಬರ್ತದೆ. ಪ್ರತಿ ಸಲ ನಾವು ಬೇರೆ ಬೇರೆಯವ್ರಿಗೆ ಕೊಟ್ರೆ ಪ್ರತಿ ಸಲ ಅದೇ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೋತ ಕುತ್ಕೋಬೇಕಾಗ್ತದೆ. ಅಂದ್ರೆ ಈ 2 ವರ್ಷ ಬೇರೆಯವ್ರಿಗೆ ನಾವು ಸಾಗುವಳಿ ಮಾಡಿ ಕೊಟ್ವಿ ಅಂದ್ರೆ ಇಷ್ಟು ನೀವು ಇಷ್ಟು ನಾವು ಅಂತ ಹೇಳಿ ಅವ್ರು ಹೋಗ್ತಾರೆ, ನೆಕ್ಸ್ಟ್ ಬರ್ತಾರೆ, ಅವ್ರು ಹೋಗ್ತಾರೆ ನೆಕ್ಸ್ಟ್ ಬರ್ತಾರೆ. ಮತ್ತೆ ABCDನೇ ಕಲಿಸೋದಾಗ್ತದೆ ಹೊರತು ಅವ್ರ ಮುಂದೆ ಏನ್ ಮಾಡ್ಬೇಕಂತ ಅವ್ರನ್ನು ತಲೆ ಹಾಕಲ್ಲ, ನಮಗೂ ತಲೆಗೆ ಚೂರು ಭಾರ ಹೆಚ್ಚಾಗ್ತದೆ. ಈ ಹಿಂದೆ ಕೊಟ್ಟಿದ್ರೆ ಅರಿತಿ? ಹಾ, ಕೊಟ್ಟಿದ್ವಿ. ನಮ್ದು ಜಾಯಿಂಟ್ ಫ್ಯಾಮಿಲಿ, ಫಸ್ಟ್ ಜಾಯಿಂಟ್ ಫ್ಯಾಮಿಲಿ ಇತ್ತು, ಆಮೇಲೆ ಎಲ್ಲರೂ ಜಾಬ್ ಆ ಕಡೆ ತಗೊಂಡು ಹೋದ್ರು. ಸೊ ಮತ್ತೆ ಮಾವ ರಿಟೈರ್ಡ್ ಆದ್ಮೇಲೆ ಮತ್ತೆ ಕೃಷಿ ಹತ್ರ ನಾವೆಲ್ಲಾನು ಬಂದ್ವಿ. ಅವಾಗ ನಾವು ಬೇರೆಯವ್ರಿಗೆ ಕೊಡ್ತಿದ್ವಿ, ಪ್ರತಿ ಸಲ ಹೋಗಿ ಹೇಳೋದು ಮತ್ತೆ ಅವ್ರಿಗೆ ತಿಳಿಸ್ಕೊಡೋದು, ಇದರಲ್ಲೇ ನಮ್ ಟೈಮ್ ಹಾಳಾಗ್ತಿತ್ತು, ಮತ್ತೆ ಇಳುವರಿನು ಬರೋದಿಲ್ಲಾಗಿತ್ತು ಅಷ್ಟ. ನೀವ್ಯಾಕೆ ತಿಳಿಸ್ಕೊಡ್ಬೇಕು ಅವ್ರಿಗೆ? ಗೊತ್ತಿದ್ದವ್ರಿಗೆ ಕೃಷಿ ಹೇಗ್ ಮಾಡ್ಬೇಕು ನಮ್ಗೆ ಗೊತ್ತಿರಲಿಲ್ಲ ಅವ್ರಿಗೆ. ಇಲ್ಲ ಸರ್, ಇಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಅಂದರೆ ನಮ್ಮದು ರೈತ ಸಂಪರ್ಕ ಕೇಂದ್ರಗಳಿರಲಿ ಅಥವಾ ಅಗ್ರಿಕಲ್ಚರ್ ಆಫೀಸೇ ಇರಲಿ ಅಥವಾ ತೋಟಗಾರಿಕಾ ಆಫೀಸೇ ಇರಲಿ, ಅವ್ರೇನು ಮಾಡ್ತಾರೆ, ಗೌರ್ಮೆಂಟ್ನಿಂದ ಇದೇ ರಾಸಾಯನಿಕ ನೀವು ಬಳಸಿ, ಇದೇ ಬೀಜ ನೀವು ಬಳಸಿ ಅಂದರೆ ನಿಮಗೆ ಸಬ್ಸಿಡಿ ಸಿಗ್ತದೆ, ಸಬ್ಸಿಡಿಯಲ್ಲಿ ನೀವು ಈ ರಾಸಾಯನಿಕಗಳನ್ನು ಸಿಂಪಡಿಸಿ ಅಂತ ಅವರಿಗೆ ಟ್ಯಾಗ್ಲೈನ್ ಹಾಕ್ಕೊಟ್ಟಿರ್ತಾರೆ. ಸೊ ಅವರು ಅದೇ ರಾಸಾಯನಿಕಗಳನ್ನು ಬಳಸ್ತಾರೆ. ನಮಗೆ ರಾಸಾಯನಿಕ ಮುಕ್ತ ಕೃಷಿ ಬೇಕಾಗಿರೋದ್ರಿಂದ ನಾವು ಅದ್ರ ಬದಲು ಇದು ನೀವು ಬಳಸಬಹುದು ಅದನ್ನು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕಂದ್ರೆ ಹಳೆ ಮಂದಿ ಅದನ್ನು ಒಪ್ಪಲ್ಲ. ನಾವು ಹಿಂದಿಂದ ಇದೇ ಮಾಡ್ಕೊಂಡು ಬರ್ತಾ ಇದ್ವಿ, ನಮ್ಮ ಹೊಲದಲ್ಲಿ ಇದೇ ಹಾಕ್ತಿದ್ವಿ, ನೀವು ಹೇಳೋದ್ರಿಂದ ಇದೇನು ಬರುವುದಿಲ್ಲ, ಹಂಗೆ ಅಸಡ್ಡೆ ಮಾಡ್ತಾರ ಅವರು. ಸೊ ಅದನ್ನು ಬದಲಾವಣೆ ಮಾಡ್ಕೋಬೇಕಂತೇಳಿ ಅವ್ರ ಮನಸ್ಸಷ್ಟು ಮನಸ್ಸಲ್ಲಿ ಬರೋ ತನಕನೂ ನಾವೇನು ಮಾಡೋಕ್ಕಾಗಲ್ಲ ಅವರಿಗೆ. ನಾವು ಹೇಳಿ ಹೋಗ್ತೀವಿ, ಮಾಡೋದು ಅವ್ರಿಗೆ ಬೇಕದೇ ಮಾಡ್ತಾರ ಅವ್ರು. ಅವ್ರು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಿಮ್ಗೆ ಯಾಕೆ ಬೇಜಾರಾಗುತ್ತೆ? ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಈಗ ನೋಡ್ರಿ ಸರ್, ಎರೆಹುಳು ರಾಸಾಯನಿಕ ಗೊಬ್ಬರಕ್ಕೆ ಸತ್ತು ಹೋಗುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಹುಳ ಹುಪ್ಪಡಿಗಳು ಎಲ್ಲಾನು ಅಂದ್ರೆ ಪರಿಸರ ಪೂರಕವಾಗಿ ನಾವು ಮಾಡಿದ್ರೇನೆ ನಾವು ಮುಂದೆ ಹೋಗಬಹುದು, ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು, ನಮ್ಮ ಮುಂದಿನ ಪೀಳಿಗೆಗಳಿಗೆ ಈಗ ಬರ್ತಾ ಇರೋ ಹೆಚ್ಚಾನ ಹೆಚ್ಚು ರೋಗಗಳು, ಹೃದಯ ವಿಕಾರ ಇರಲಿ, ಕ್ಯಾನ್ಸರ್ ಇರಲಿ ಅಥವಾ ಶ್ವಾಸಕೋಶದ ಕಾಯಿಲೆ ಇರಲಿ, ಇವೆಲ್ಲಾನು ಬರೋದು ನಾವು ರಾಸಾಯನಿಕ ಬಳಕೆಯಿಂದ ನಾವು ಭೂಮಿಯನ್ನು ಬರ್ಡ್ ಮಾಡೋದ್ರಿಂದ ಬರ್ತಾ ಇರೋದು. ಮೊದ್ಲಿನ ಇವಾಗ್ಲೂ ನಾವು ನಿಮ್ ಬೇಕಾದ್ರೆ ನಮ್ಮೂರಲ್ಲಿ ಇದಾರೆ 90 ಅವರೆಲ್ಲ ವರ್ಷ ದಾಟಿದ್ರು, ಅವ್ರ ಕೂದ್ಲಿ ಕರ್ರಿಗೇನೆ ಇದಾವ, ಏನು ಹಚ್ಚುದಿಲ್ಲ. ಬಟ್ ಈಗ ನಾವು ಅಂದ್ರೆ ಅರ್ಬನ್ ಇದ್ರಲ್ಲಿ ಬಂದ್ವಿ, 10-12 ಏಜ್ಗೆನೆ ಕೂದಲೆಲ್ಲ ಬೆಳಗಾಗ್ತವೆ, ಕೆಮ್ಮು ಜ್ವರ ಶೀತ ಕ್ಯಾನ್ಸರ್ ಇವೆಲ್ಲ, ಮತ್ತೆ ಪ್ರೀ ಡಯಾಬಿಟಿಕ್ ಅಂತ ಸ್ಟೇಜ್ ಅಂತ ಇದು ಈಗ ಫಿಕ್ಸ್ ಆಗಿಬಿಟ್ಟಿದೆ 14 ಅಂತ ಹೇಳಿ ಅದು ಬರ್ತಾ ಇದಾವೆ. ಬಂದ್ರೆ ಹಳ್ಳಿಗಳ ಹತ್ರ ಹೋದ್ರೆ ನಾವು ಅಷ್ಟಿಲ್ಲ ಅದೆಲ್ಲ. ಸೊ ನಾವು ತಿನ್ನೋ ತಿಂಡಿನೇ ಮೇನ್ ಇದಕ್ಕೆ ಕಾರಣ ಅಂತ, ಎಲ್ಲಾನು ನಿಷ್ಪನ್ನ ಆಗಿರೋದ್ರಿಂದ ನಾವು ಆದಷ್ಟು ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಈ ಸಾವಯವ ಈ ರೂಪದಲ್ಲಿ ನಾವು ಬೆಳೆಯನ್ನು ಬೆಳೆದಾಗ ಇಳುವರಿ ಸರಿಯಾಗಿ ಕಾಪಾಡ್ಕೋಬಹುದಾ? ಹವಾಮಾನ ವೈಪರೀತ್ಯ ಇದ್ರೆ ಆಗಲ್ಲ ಸರ್. ಅಂದ್ರೆ ಹವಾಮಾನ ಸ್ಟೇಬಲ್ ಇದ್ರೆ ನಾವು ಮಾಡ್ಕೋಬಹುದು. ಅಂದ್ರೆ ಇಷ್ಟೇ ಇಂತಿಷ್ಟೇ ಅಂತ ನಾವು ಮಳೆ ಬರುತ್ತೆ, ಇಂತಿಷ್ಟೇ ನಮ್ಗೆ ಚಳಿಗಾಲ ಅಂದ್ರೆ ನಾವು ಅದಕ್ಕೆ ಸಾವಯವ ಇದ್ರಲ್ಲೇ ನಾವು ಬೇವಿನ ಇದು ಹಾಕೋಬಹುದು, ಎಲೆಗಳ ಪುಡಿ ಹಾಕೋಬಹುದು, ಬೇವಿಂದು ನಾವು ಎಣ್ಣೆ ಇರ್ತದಲ್ಲ ಅದು, ಮತ್ತೆ ನಮ್ದು ಏನಂತೀವಿ ನಾವು ಅದಕ್ಕೆ ಆಕಳದು ಅಥವಾ ಎತ್ತಿಂದು ಗೋಮೂತ್ರ ಅಂತೀವಲ್ಲ ಅದನ್ನೇ ನಾವು ಬಳಸ್ಬೇಕು. ಅದು ಕಾನ್ಸಂಟ್ರೇಟೆಡ್ ಇರ್ತದೆ. ಅಂದ್ರೆ 1 ಲೀಟರ್ಗೆ 10 ಲೀಟರ್ ನೀರು ಬೆರೆಸಿ ಅವನ್ನೆಲ್ಲ ಬೆರೆಸಿ ನಾವು ಸಿಂಪಡಿಸಿದ್ರೆ ಅವು ನಮ್ದು ಅಂದ್ರೆ ನಾರ್ಮಲ್ ವೆದರ್ಗೆ ಅವೆಲ್ಲಾನು ವರ್ಕ್ ಮಾಡ್ತವೆ, ಕೆಲಸ ಆಗುತ್ತೆ. ಬಟ್ ಹೆವಿ ರೇನ್ಫಾಲ್ ಇತ್ತು, ಹೆವಿ ಚಳಿ ಇತ್ತು, ಹೆವಿ ಬಿಸಿಲಿತ್ತು ಅಂದ್ರೆ ಅದಕ್ಕೆ ಅವು ಕಂಟ್ರೋಲ್ ಆಗಲ್ಲ, ಅವಾಗ ನಾವು ರಾಸಾಯನಿಕ ಬಳಕೆಗೆನೆ ಹೋಗ್ಬೇಕಾಗ್ತದೆ. ಮತ್ತೆ ಇಳುವರಿಗೆ ಈಗ ಹೆಚ್ಚು ಮಳೆ ಬಿತ್ತು ಅಂದ್ರೆ ಅಡಿಕೆಗೆ ಕೊಳೆ ರೋಗ ಬರುತ್ತೆ, ಮತ್ತೆ ನಾವು ಕಾಳುಮೆಣಸು ಹಾಕಿರ್ತೀವಿ ಅದು ಮೊದ್ಲಿನ ತೊಟ್ಟೆ ಅದು ಕಳಚಿ ಬಿಡುತ್ತೆ, ಅದು ಇರೋದೇ ಇಲ್ಲ. ಮತ್ತೊಮ್ಮೆ ಮತ್ತೆ ಹೆಚ್ಚು ಚಳಿ ಆದ್ರೂ ಹಂಗೆ, ಹೆಚ್ಚು ಚಳಿ ಆದ್ರೂ ಅಡಿಕೆ ಇರೋ ಮೊದ್ಲಿನ ಮೇಲಿಂದಾನೆ ಕಳ್ಸ್ಕೋತಾನೆ ಬರುತ್ತೆ, ಕಾಳುಮೆಣಸು ಹಂಗೆ, ಮತ್ತೆ ಗೇರ್ ಬೀಜನು ಹಂಗೆ, ಎಲ್ಲಾನು ಕರ್ಕಲಾಗಿ ಹೋಗುತ್ತೆ. ನಾ ಏನು ಇಳುವರಿ ಸಿಗಲ್ಲ. ಹವಾಮಾನ ಎಷ್ಟು ಸ್ಟೇಬಲ್ ಇರ್ತದೆ ಅಷ್ಟು ಚೆನ್ನಾಗಿ ನಾವು ಕಾಪಾಡ್ಕೋಬಹುದು. ಹಾಗಾಗಿ ನಾವು ರೈತರು ಹವಾಮಾನ ಅವಲಂಬಿತ ಕೃಷಿಯನ್ನ ನಾವು ಮಾಡ್ತಾ ಇದ್ದೀವಿ. ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇರಲ್ಲ, ಹೌದಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ನಾವು ತಡ್ಕೋಬಹುದು, ಮಾಡಬಹುದು, ಕೃಷಿಯಲ್ಲಿ ವೈವಿಧ್ಯತೆ ತರಬಹುದು, ಆದಾಯವನ್ನ ತರುವ ಹಾಗೆ ನೋಡ್ಕೋಬಹುದು, ಇಲ್ಲೇ ಏನಾದರೂ ಸಾಧನೆ ಮಾಡಬಹುದು, ಹಂಗನ್ಸುತ್ತ? ಹೌದು ಸರ್. ನಾವು ಆದಷ್ಟು ನಾವು ಅಂದ್ರೆ ನಮ್ ಸಂಪ್ರದಾಯ ಇರ್ಲಿ, ನಮ್ದು ವೃತ್ತಿ ಅಂತ ಹೇಳ್ತೇವಲ್ಲ ಕೆಲವೊಬ್ರು, ಈಗ ರೈತ ಅಂತಾನೆ ನಾವು ಹೆಂಗ್ ಗುರುತಿಸ್ಕೊಡ್ತೀವಿ, ಆ ರೈತಾಪಿ ಸಂಸಾರದಿಂದ ನಾವು ಬಂದ್ಮೇಲೆ, ಕುಟುಂಬದಿಂದ ಬಂದ್ಮೇಲೆ ಅದನ್ನ ನಾವು ಮುಂದೆ ತಕೊಂಡು ಹೋಗ್ಬೇಕು. ಕಲ್ತಿರೋದು ಹೌದು, ಇಲ್ಲ ಅನ್ನಲ್ಲ, ಜಾಬ್ ಮಾಡ್ತಿರೋದು ಹೌದು, ಬಟ್ ಇದು ನಮ್ ಪಾರಂಪರಿಕ ಏನ್ ವಿದ್ಯೆ ಇದೆಯಲ್ಲ ಅದನ್ನ ಕಳ್ಕೋಬಾರ್ದು. ಈಗ ನೋಡ್ರಿ ಪ್ಯಾಂಡಮಿಕ್ ಬಂದಿತ್ತು, ಅವಾಗೆಲ್ಲಾನು ಅವ್ರವ್ರ ಜವಾಬ್ದಿಂದ ಕಳ್ಸಾಕ್ಬಿಟ್ರ ಏನ್ ಮಾಡಿದ್ರು ಅವರು, ವಾಪಸ್ ಊರಿಗೆ ಹೋದ್ರಲ್ಲ, ಅವಾಗ ಬರ್ಬೇಕಲ್ಲ ಮಾಡ ಉಣ್ಣೋದು, ಅದನ್ನೆಲ್ಲ ಕಲ್ಕೊಳ್ಳೇಬೇಕು ನಾವು. ಅದನ್ನೆಲ್ಲ ಬಿಟ್ಟಿದ್ರೆ ನಮ್ಗಾಗಲ್ಲ. ಇನ್ನು ಎಷ್ಟೊಂದು ಐಟಿ ಸೆಕ್ಟರ್ ಇರ್ಲಿ, ಬಿಸ್ನೆಸ್ ಸೆಕ್ಟರ್ ಇರ್ಲಿ, ಅದನ್ನು ಶೇರ್ ಮಾರ್ಕೆಟ್ ಇರ್ಲಿ, ಎಷ್ಟೋ ಸುಸೈಡ್ ಕೇಸ್ಗಳಾಗಿದ್ದಾವೆ ಈ ಪ್ಯಾಂಡಮಿಕ್ ಅಲ್ಲಿ. ಅವಾಗ ನಮ್ಗೆ ಕೈ ಹಿಡಿದವ್ರು ನಮ್ಮ ಕೃಷಿನೇ, ಬಾಕಿಯವನು ಬಂದಿಲ್ಲ ನಮ್ಗೆ ಕೈ ಹಿಡಿಲಿಕ್ಕೆ. ಮತ್ತೆ ಈ ಮಧ್ಯಮ ವರ್ಗದವರು ಡೋರ್ ಟು ಡೋರ್ ಹೋಗಿ ಅಥವಾ ಗೃಹ ಉದ್ಯೋಗ ಇರ್ಲಿ ಡೋರ್ ಟು ಡೋರ್ ಹೋಗಿ ಮಾಡಿದ್ದು ಅಂದ್ರೆ ಸೆಲ್ಲಿಂಗ್ ಇರ್ಲಿ ಪ್ರೊಡಕ್ಷನ್ ಇರ್ಲಿ ಅದೇನೆ ಕೈ ಹಿಡಿದಿದ್ದಾವೆ ಆ ಟೈಮಲ್ಲಿ. ಸೊ ನಮ್ಮ ಕುಲ ಕಸುಬನ್ನ ಮರಿಬಾರ್ದು ಅನ್ನೋದು ನಂದೊಂದು ಅಭಿಪ್ರಾಯ. ಈಗ ನೀವು ಬೇರೆ ಕೆಲಸನೂ ಮಾಡ್ತೀರಿ ಕೃಷಿ ಜೊತೆಗೆ? ಹಾ ಮಾಡ್ತೀವಿ ಸರ್, ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ, ಮತ್ತೆ ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಜಾಗೃತಿನೂ ಇದು ಮಾಡ್ತೀವಿ. ನಮ್ದು ರೈತಾಪಿ ಸಂಘ ಇದೆ ಆತ್ಮ ಅಂತೇಳಿ, ಗೌರ್ಮೆಂಟ್ ಇಂದಾನೆ ಇದು ಫಾರ್ಮ್ ಮಾಡ್ಬೇಕಾಗ್ತದೆ, ಕೃಷಿ ಇದರಲ್ಲೇ ಮಾಡ್ಬೇಕಾಗ್ತದೆ, ನಮ್ಗೆ ಆಫೀಸಲ್ಲೇ ನಾವೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಮಾಡ್ಬೇಕಾಗ್ತದೆ. ಸೊ ಅದೇ ಎನ್ಕರೇಜಿಂಗ್ ಆಗಿ ನಾವು ಹೇಳ್ತೀವಿ. ಮತ್ತೆ ಇವನ್ ಈಗ ತರಕಾರಿ ಮಾಡೋದಾಗ್ಲಿ ಯಾವಾಗ್ಲೂ ಜೈವಿಕ ಗೊಬ್ಬರನೇ ಬರೀಸ್ರಿ, ಮತ್ತೆ ಎಲೆಗಳ ತೊಪ್ಪಲನೆ ಹಾಕ್ರಿ, ಆದಷ್ಟು ನೀವು ಎರೆಹುಳು ತೊಟ್ಟಿಗಳು ಮಾಡ್ಕೊರಿ ಅಂತೇಳಿ ನಾವು ರೈತರಲ್ಲಿ ಜಾಗೃತಿನೂ ಮಾಡಿಸ್ತೀವಿ. ಈ ಆತ್ಮದೊಳಗ ಏನೇನು ವಿಷಯವನ್ನ ಹೇಳ್ತೀರಿ, ಎಂತೆಂತ ವಿಷಯವನ್ನ ಟಾಪಿಕ್ ಅದನ್ನ ಸೆಲೆಕ್ಟ್ ಮಾಡೋದು ಇದೆಲ್ಲ ಹೇಗೆ ಸರ್? ಅಲ್ಲಿ ಅವ್ರದ್ದು ಕ್ಲಸ್ಟರ್ ಪ್ರೋಗ್ರಾಮ್ ಇರ್ತದೆ. ಅಂದ್ರೆ ನೀವು ಭತ್ತದ ಇದು ಮಾಡ್ತೀರಿ, ವ್ಯವಸಾಯ ಮಾಡ್ತೀರಿ ಅಂದ್ರೆ ಅದಕ್ಕೆ ಒಂದು ಭತ್ತದ ಅವರು ಕಾರ್ಯಶಾಲೆ ಅಂತ ಮಾಡ್ತಾರೆ. ಇದು ಪಾರಂಪರಿಕವಾಗಿ ನೀವು ಏನ್ ಮಾಡ್ತೀರಿ ಅದ್ರಲ್ಲಿ ಏನ್ ತಪ್ಪಿದೆನ ಅವ್ರು ಹೇಳ್ಕೊಡ್ತಾರೆ. ಮತ್ ನೀವು ಯಾವ ರೀತಿ ಮಾಡಿದ್ರೆ ಇಳುವರಿ ಹೆಚ್ಚಾಗುತ್ತೆ. ಮೊದಲು ಭತ್ತ ಮಾಡ್ಬೇಕಂದ್ರೆ ಮೊದಲು ಒಂದ್ ತಿಂಗಳ ಮುಂಚೆ ನೀವು ಮಳೆ ಬೀಳಕ್ಕಿಂತ ಮುಂಚೆ ನೀವು ಹೊಲದಲ್ಲಿ ಏನ್ ಪ್ರಿಕಾಷನ್ ತಗೋಬೇಕು, ಮಣ್ಣಿನ ಪರಿಶೀಲನೆ ಮಾಡ್ರಿ, ಅದಕ್ಕೆ ಏನ್ ಕಡಿಮೆ ಇದೆ, ಸುಣ್ಣ ಇರ್ಲಿ ಕ್ಯಾಲ್ಸಿಯಂ ಇರ್ಲಿ ಏನ್ ಕಡಿಮೆ ಇದೆ ಅದನ್ನ ಹಾಕೋರಿ. ಅಥವಾ ನಿಮ್ಗೆ ಏನಾರು ಹುಳ ಹುಪ್ಪಡಿ ಗೆದ್ಲೆಲ್ಲ ಬರ್ತಾ ಇದ್ರೆ ಅದಕ್ಕೆ ನೀವು ಪ್ರಿವೆನ್ಷನ್ ಆಗಿ ಏನ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಜಂಗಲ್ ಏರಿಯಾ ಆಗಿರೋದ್ರಿಂದ ಇದು ಬರ್ತವೆ, ಪಿಗ್ ಎಲ್ಲ ಬರ್ತವೆ, ಕಾಡ್ ಹಂದಿಗಳು ಬರ್ತವೆ, ಅವುಗಳ ಕಾಟ ಹೆಚ್ಚಿರುತ್ತದೆ. ಸೊ ಅಂದ್ರೆ ಅವರು ಹೇಳ್ತಾರೆ ಬಂದು, ಅಂದ್ರೆ ಈ ಬಾರ್ಬರ್ ಹತ್ರ ಕೂದ್ಲು ಸಿಕ್ಕಿರ್ತಾವಲ್ಲ, ಆ ಕೂದ್ಲನ್ನ ನೀವು ಕರೆಕ್ಟ್ ಆಗಿ ಬಾರ್ಡರ್ ಹಾಕೊಂಡ್ರೆ ಆ ಸ್ಮೆಲ್ಲಿಂದ ಮನುಷ್ಯ ಒಳಗಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಬರಲ್ಲ, ನುಗ್ಗಲ್ಲ. ಅಂದ್ರೆ ಕಾಡ್ ಹಂದಿಗಳು ಸೈಜ್ ತುಂಬಾ ದೊಡ್ಡದಿರ್ತದೆ ಸರ್, ಒಂದೇ ಟನ್ ಗಟ್ಲೆ ಇರ್ತದೆ ಕ್ವಿಂಟಲ್. ಈ ಲೆಕ್ಕದಲ್ಲಿ ಮರಿ ಅಂದ್ರೆ ಕ್ವಿಂಟಲ್ ಲೆಕ್ಕದಿರ್ತದೆ ಸರ್, ಯಾವ ಲೆಕ್ಕ ಅಂದ್ರೆ ನಿಮ್ಗೆ 200-300 ಕೆಜಿ ಇಷ್ಟು ದೊಡ್ಡದಿರ್ತದೆ ಅದು. ಒಂದೇ ಸಲ ನುಗ್ಗಿದ್ರೆ ಅಲ್ಲ ಅದು ಬೇಲಿನೂ ನೋಡಲ್ಲ ಏನು ನೋಡಲ್ಲ, ಎಲ್ಲ ತಿಂದು ಹೋಗ್ಬಿಡ್ತದೆ. ಗಡ್ಡೆ ಗಣಸ ಅಂತ ಬಿಡೋದಿಲ್ಲ, ಅದಕ್ಕೆ ನಾವು ಐಬೆಕ್ಸ್ ಗಿಬೆಕ್ಸ್ ಏನು ಒಪ್ಪಿಗಿಲ್ಲ ಸರ್. ಇಲ್ಲಿ ಜಂಗಲ್ ಇರೋದೆ ಮತ್ತೆ ಕಾಡುಕೊಂಡಾನು ಬರುತ್ತೆ, ಹಾಗೆ ಬರುತ್ತೆ. ಎಷ್ಟು ಉದ್ದ ಬೇಕು ಹೈ ಜಂಪ್ ಅದು ಮೆಡಲ್ ಕೊಡ್ಬೇಕು, ಅದಕ್ಕೆ ಅಷ್ಟು ಎಲ್ಲ ನಾವು ಇದು ಮಾಡಕ್ಕೆಲ್ಲ. ಸೊ ಈ ಏರಿಯಾಗ ಏನ್ ನಮ್ಗೆ ಯೂಸ್ ಆಗುತ್ತೆ ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ ಆತ್ಮ ಇದ್ರಲ್ಲಿ. ಮತ್ತೆ ನೀವು ರಾಸಾಯನಿಕನೂ ಹಾಕೋ ಸಿಂಪಡಣೆ ಮಾಡ್ಲೇಬೇಕಂದ್ರೆ ಯಾವ್ದು ಉತ್ತಮ ಅಂದ್ರೆ ಅದರಲ್ಲಿ ಹೆಚ್ಚು ಕೆಮಿಕಲ್ ಇರಬಾರ್ದು, ಬಟ್ ಬೆಳೆನೂ ಹಾಳಾಗಬಾರ್ದು, ಮತ್ತೆ ಯಾವ ಪಕ್ಷಿಗಳು ತಿಂತ ಅವನು ಸಾಯಬಾರ್ದು. ಆ ಲೆಕ್ಕದಲ್ಲಿ ಅವರೆಲ್ಲಾನು ಮೆಜರ್ಮೆಂಟ್ ಹೇಳಿ ಮಾಡ್ಕೊಟ್ಟು ಹೋಗ್ತಾರೆ. ನಾವು ಕರಿಬೇಕು ಅವರಿಗೆ ಬಂದು ಜಾಗದಲ್ಲಿ ಅವ್ರು ಆನ್ ದ ಸ್ಪಾಟ್ ಎಲ್ಲ ನೋಡ್ಕೊಂಡು ಏನೇನು ತೊಂದರೆ ಇದೆ ಅದನ್ನೆಲ್ಲ ನಿವಾರಿಸಿ ಹೋಗ್ತಾರೆ. ಈಗ ನಿಮ್ಮಂತವ್ರು ಎಷ್ಟು ಜನ ಇರ್ತೀರಿ ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಡಿಯೊಳಗೆ ಕೆಲಸ ಮಾಡುವಂತವ್ರು? ಸರ್, ಆತ್ಮ ಯೋಜನೆಯಲ್ಲಿ ಅಂದ್ರೆ ಆತ್ಮ ಇದು ಒಂದು ಗುಂಪು, ನೀವು ಸ್ವಯಂ ಪ್ರೇರಿತವಾಗಿ ಅದರಲ್ಲಿ ಕೆಲಸ ಮಾಡ್ಕೋಬಹುದು. ಬಟ್ ಅಲ್ಲಿ ಈಗ ಆತ್ಮದಲ್ಲಿ ಒಬ್ರು ಆತ್ಮಕ್ಕೆ ಆಫೀಸರ್ ಅಂತ ನಿಯುಕ್ತಿ ಮಾಡಿರ್ತಾರೆ ಅವರು ಅಷ್ಟೇ, ಬಾಕಿ ಒಂದು ಅಕೌಂಟೆಂಟ್ ಅಂತ ಇರ್ತಾರೆ, ಮತ್ತೊಂದು ಅವರವರ ಎಜುಕೇಶನ್ ಮೇಲೆ ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿರ್ತಾರೆ, ಅವ್ರವ್ರಿಗೆ ಏರಿಯಾ ಕೊಟ್ಟಿರ್ತಾರೆ ಸರ್. ನಾವು ಹೋಗಿ ಅಲ್ಲಿ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನಾವು ನಮ್ಮ ಏನಾರು ತೊಂದರೆ ತೋಡ್ಕೊಂಡ್ರೆ ಅವರು ನಮಗೆ ತಾಲೂಕಾ ಪ್ಲೇಸಿಂದಾಗಲಿ ಅಥವಾ ಧಾರವಾಡ ಯೂನಿವರ್ಸಿಟಿಯಿಂದಾಗಲಿ ಎಲ್ಲಿಂದಾರು ನಮಗೆ ಸೈಂಟಿಸ್ಟ್ ತಗೊಂಡು ಬಂದು ಕರೆದು ಅವ್ರ ಕಡೆ ಸಾಲ್ವ್ ಆಗಲ್ಲ ಅಂದ್ರೆ ಅವರು ಸಾಲ್ವ್ ಮಾಡಿಕೊಡ್ತಾರೆ ಪ್ರಾಬ್ಲಮ್ಸ್. ನಿಮ್ಮ ಹೊಲದಲ್ಲಿ ಇವೆಲ್ಲ ಆತ್ಮ ಯೋಜನೆಯೊಳಗೆ ಪಡೆದಂತ ತಿಳುವಳಿಕೆ ಅದನ್ನೆಲ್ಲಾನು ಅಳವಡಿಸಲಿಕ್ಕೆ ಸಾಧ್ಯತೆ ಆಗಿದೆಯಾ ನಿಮ್ಮ ಹೊಲದಲ್ಲಿ? ಸರ್, ನಮ್ಮ ಹೊಲದಲ್ಲಿ ನಾನು 70% ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಹೊಲ ಇರೋದು ಇಲ್ಲಿಂದ 20 ಕಿಲೋಮೀಟರ್ ದೂರ. ಸೊ ಇಲ್ಲಿ ನಾವು ಎಜುಕೇಶನ್ ಪರ್ಪಸ್ ಇರೋದು, ಅಲ್ಲಿ ಮಾವರ್ತಾರೆ ನೋಡ್ಕೋತಾರೆ, ಊರ್ ಮಂದಿ ಎಲ್ಲ ನಮ್ಮವ್ರ ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡಿ ಎಲ್ಲರೂ ಹೊಲಾನೇ ಮಾಡೋದು. ಸೊ ಎಲ್ಲರಿಗೂ ಹೆಲ್ಪ್ ಮಾಡಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಇರ್ತಾರೆ. ಎಲ್ಲ 100% ಮಾಡೋಕ್ಕಾಗಲ್ಲ. ಅಂದ್ರೆ ಈ ಹೋದ ಇದು ಸೀಸನ್ ಅಲ್ಲಿ ಅಂತ ನಾವು 3 ಸತಿ ಭತ್ತನ ಇದು ಮಾಡಿದ್ದೀವಿ, ಹಾಕಿದ್ದೀವಿ, 3 ಸಲನು ಕೊಚ್ಕೊಂಡು ಹೋಗಿದ್ದೀವಿ. ನದಿ ಪಕ್ಕದಲ್ಲಿ ಇರೋದು, ನಾವು ತಗೊಂಡು ಬರೋದು, ಸಸಿಗಳನ್ನ ಹಚ್ಚೋದು, ಅದು ಕೊಚ್ಕೊಂಡು ಹೋಗೋದು, ಇದೇ ಆಯ್ತು. ಬಾಕಿ ಎಲ್ಲ ಅಷ್ಟು ಪ್ರಮಾಣ ಇಲ್ಲಾಗಿತ್ತು. ನದಿ ಪಾತ್ರ ದೊಡ್ಡದಾಗಬೇಕಿತ್ತು, ಪೂರ್ತಿ ಊರು ತುಂಬ ನೀರು ತುಂಬಿತ್ತು. ಹೋಗ್ಬೇಕಾದ್ರೆ ಸಮುದ್ರ ದಂಡೆ ಮೇಲೆ ಹೆಂಗ್ ಕಳ್ಸ್ಕೊಂಡು ಹೋಗ್ತದಲ್ಲ, ಆ ರೀತಿ ಎಲ್ಲಾನು ಕಿತ್ಕೊಂಡೋಗಿದೆ. ಸೊ ಅಲ್ಲಿ ಹೆಚ್ಚಾನ ಹೆಚ್ಚು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಏನ್ ಸ್ಟೇಬಲ್ ಇರುತ್ತೆ ಅಂತ ನಾವು ವಿಚಾರ ಮಾಡ್ತೇವಲ್ಲ, ಅದು ಭೂಮಿ ಜೊತೆಗೇನೆ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಸರ್ ಅಲ್ಲಿ, ಅದು ಪ್ರಾಬ್ಲಮ್ ಇದೆ. ಮತ್ತೆ ನಮ್ಮ ಗೌರ್ಮೆಂಟ್ ಇಂದ ಆಮೇಲೆ ಬರೋದು 50-60 ರೂಪಾಯಿ ನಮ್ಗೆ ಸಹಾಯಧನ ಬರುತ್ತೆ ಸರ್. ಅಷ್ಟೇ ಬರುತ್ತೆ. ಅವರು ಎಕರೆ ಗಟ್ಟಲೆ ಕೊಡ್ತಾರಲ್ಲ, ಅಂದ್ರೆ ಅವ್ರ ಗೌರ್ಮೆಂಟ್ ಲೆಕ್ಕದಲ್ಲಿ ಏನಿದೆಯೋ ಅಷ್ಟು ಕೊಟ್ಟು ಬಿಡ್ತಾರೆ. ಅವ್ರು ಹೈನುಗಾರಿಕೆ ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೆ, ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ, ಹಿಂಗೆಲ್ಲ ಹೇಳ್ತಾ ಇದ್ರು. ಹೌದು ಸರ್, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ವು. ಮತ್ತೆ ಇತ್ತೀಚೆಗೆ ಅಂದ್ರೆ ಈ ನಮ್ದು ನರಿಗಳ ಕಾಟ ಹೆಚ್ಚಾಗಿದೆ. ಸೊ ನೋಡ್ಕೊಳಕ್ ಆಗ್ತಿಲ್ಲ ಅಲ್ಲಿ, ಅಂದ್ರೆ ನಾವು ಏನು ನರಿಗಳಿಗಂತೂ ಹಾರ್ಮ್ ಮಾಡಕ್ಕಾಗಲ್ಲ, ಅವ್ರು ಬದುಕ ಕೋಳಿಗನ್ನ ಒಂದೇ ಕಡೆ ನಾವು ಮುಚ್ಚಿಡಕ್ಕೂ ಆಗಲ್ಲ. ಈಗ ಹೆಂಗಿರ್ತದೆ ಅಂದ್ರೆ ಸರ, ನಾವು ಸಿಟಿಲಿ ಮುಚ್ಕೊಂಡಿರ್ಬೋದು, ಬಟ್ ನಾವು ಜಂಗಲ್ ಇರಾದಲ್ಲಿ ನಾವು ಆ ಕೋಳಿ ಸಾಕಾಣಿಕೆ ಮಾಡಿದ್ರೆ ಅವ್ರು ಒಂದೇ ಕಡೆ ಇರಲ್ಲ. ಯಾಕಂದ್ರೆ ಹುಳ ಉಪ್ಪುಡಿ ಆಗಲಿ ಏನಾದ್ರು ತಿನ್ನಕ್ಕೆ ತುಂಬಾ ಸಿಗುತ್ತೆ, ಅದರಿಂದ ಅವರು ಪ್ರೋಟೀನ್ ಅಂದ್ರೆ ಅದ್ರ ಟೇಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಹಾಕಿರೋ ಅನ್ನ ಅದಕ್ಕೆ ಅವರು ಟೇಸ್ಟ್ಗೆ ಹೊಂದ್ಕೊಳ್ಳಲ್ಲ, ಅವರು ತಿರುಗಾಡಿನೇ ತಿಂತಾರೆ. ಆ ನರಿಗಳಾಗ್ಲಿ ಹಾವುಗಳಾಗ್ಲಿ ಅವು ತುಂಬಾ ಬಂದು ಎತ್ಕೊಂಡು ಹೋಗ್ತವೆ. ಸೊ ಅದ್ರ ಸಂಖ್ಯೆ ಈಗ ಕಡಿಮೆ ಆಗಿದೆ. ಇದೇ ವರ್ಷ ಹೆಚ್ಚಾಗಿದೆ ಅವ್ರ ಹಾವಳಿ, 8 ವರ್ಷದಿಂದ ಕರೆಕ್ಟ್ ಇತ್ತು, ಈ ವರ್ಷ ತುಂಬಾ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಅಂದ್ರೆ ನಾವು ಮಾಡಿದ್ದೆಲ್ಲ ಶ್ರಮ ನರಿ ಪಾಲಾಯ್ತು ಅಂದಂಗ ಆಯ್ತು. ಏನ್ ಮಾಡಕ್ ಬರುದಿಲ್ಲ ಸರ್, ಅವರು ಒಂದು ನಮ್ಮ ಪ್ರಕೃತಿಯ ಭಾಗ ಇರ್ತದೆ. ಅವ್ರ ಪ್ರಕೃತಿಗೆ ನಮ್ಗಿಂತ ಹೆಚ್ಚು ಗೊತ್ತು, ಅದು ಏನ್ ಹೆಚ್ಚು ಮಾಡಬೇಕು ಕಡಿಮೆ ಮಾಡಬೇಕು ಆ ಟೈಮಲ್ಲಿ ಮಾಡ್ತಾರೆ ಅವರು. ಅವ್ರ ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋದ್ರೆ ಅದು ಸರಿಯಾಗಲ್ಲ. ಅದು ಅವ್ರ ಸಂತತಿ ಅಂದ್ರೆ ಈಗ ನೋಡ್ರಿ, ನರಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಕಾಡಲ್ಲಿ. ಸೊ ಇವ್ರ ಸಂಖ್ಯೆ ಹೆಚ್ಚಾಗಿದೆ. ಸೊ ಅದು ಅವ್ರದ್ದು ಸೆಟಲ್ಮೆಂಟ್ ಆಗೋ ತನಕ ನಾವು ಕಾಯ್ಬೇಕು. ನಾವೇನು ಮಾಡಕ್ಕಾಗಲ್ಲ ಅಲ್ಲಿ. ನಾವು ಕಾಡಲ್ಲೇ ಇರೋದ್ರಿಂದ ಅದ್ರ ಜೊತೆಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ನರಿ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಆಗಿದೆ? ಹಂಗ ಅದು ಶಕುನ ಇದೆ ಸರ್, ಆಗುತ್ತೆ. ಹೌದೌದು, ನರಿ ಮುಖ ಒಳ್ಳೇದು ಮತ್ತೆ ಮುಂಗುಸಿ ಮುಖನು ಒಳ್ಳೇದಂತಾರೆ. ಶಕುನಗಳು ಆಗ್ತವೆ. ನಿಮ್ಗೇನಾಗಿತ್ತು, ಯಾವ ಶಕುನ ಒಳ್ಳೇದಾಗಿದೆ ಅಂದ್ರೆ? ನಾವು ಹೋಗ್ತಾ ಇದ್ವು, ರೋಡ್ ಎಲ್ಲ ಕ್ಲೋಸ್ ಇತ್ತು, ನರಿ ಬಂದಿತ್ತು. ಒಂದು ಕ್ಲೋಸ್ ಆಗಿರೋ ರೋಡ್ ಓಪನ್ ಆಗಿರಬಹುದು ಅಂತ ಹೋಗಿದ್ವು. ಅದೇ ಟೈಮಲ್ಲಿ ರೋಡ್ ಎಲ್ಲ ಕ್ಲೀನ್ ಆಗಿ ನಾವು ನಮ್ ಕೆಲಸ ಮಾಡ್ಕೊಂಡು ಬಂದ್ವಿ. ಆ ಶಕುನ ಆಗಿದೆ ನಂಗೆ. ಮತ್ತೆ ಎಲೆ ಮೇಲೆ ನೋಡ್ತಾ ಇರ್ತೀರಿ ನೀವು ನರಿ ಎಲ್ಲ? ನಾವೆಲ್ಲ ಕಾಡು ಪ್ರಾಣಿ ನೋಡ್ತೀವಿ ಸರ್, ಹುಲಿ, ನರಿ, ಆಮೇಲೆ ಕಾಡ್ಕೋಣ, ನವಿಲು, ಹಾವು, ಮುಂಗಿಸಿ, ಮುಳ್ಳಿನ ಹಂದಿ, ಮೊಲ, ಇವೆಲ್ಲ ನೋಡ್ಲಿಕ್ ಸಿಗ್ತ ಕಾಮನ್. ಅಂದ್ರೆ ಎಷ್ಟೊತ್ತಲ್ಲಿ ಸಿಗ್ತಾವು, ಹೆಂಗ್ ನೋಡ್ಬೇಕು, ಯಾವಾಗ ಹೋಗ್ಬೇಕು ನೋಡಕ್ ಸರಿ? ಬೇಸಿಗೆಗಾಲ ಅಂದ್ರೆ ನಿಮ್ಗೆ 4-5 ಗಂಟೆಗೆ ಅವರು ವಾಪಸ್ ಬರ್ತಾರೆ. ಎಲ್ಲಿಂದ ಬಿಟ್ಟಿರ್ತಾರೆ ಬೆಳಿಗ್ಗೆ ಅಂದ್ರೆ, ಅವರಿಗೆ ಒಂದು ವಿಹಾರಕ್ಕೆ ಟೈಮ್ ಇರ್ತದೆ. ಬೆಳಿಗ್ಗೆ ಅವರು ಸೂರ್ಯೋದಯ ಆದ್ಮೇಲೆ ಎದ್ದು ಹೋಗ್ಬಿಡ್ತಾರೆ ಅವ್ರವ್ರು ಹೊಟ್ಟೆ ಪಾಡು ನೋಡ್ಲಿಕ್ಕೆ. ಆಹಾರ ಅಲ್ಲ, ಅವ್ರಿಗೆ ಹಸಿವಾದ್ರೇನೆ ಅವರು ಹೊರಗೆ ಬೀಳೋದು. ಹುಲಿ ಇರ್ಲಿ, ನರಿ ಇರ್ಲಿ, ಅವರೆಲ್ಲ ಅಂದ್ರೆ ಡೈಲಿ ಡೈಲಿ ತಿನ್ನೋ ಪ್ರಾಣಿಗಳಲ್ಲ ಅವು. ಒಂದ್ಸಲ ತಿಂದ್ರೆ 4-5 ದಿವಸ ಒಂದೊಂದ್ಸಲ ಒಂದ್ ವಾರನು ಕುತ್ಕೊಂಡಿರ್ತಾವೆ ಅಲ್ಲಿ ಅಡ್ಡಾಡೋದು ಹಿಂಗ್ ಮಾಡ್ತಿರ್ತವೆ. ಹಸುವಾದ್ರೇನೆ ಅವ್ರು ಹೋಗ್ತಾರೆ. ಅವ್ರ ಟೈಮಿಂಗ್ ಬೆಳಿಗ್ಗೆ ಇರುತ್ತೆ, ಬೆಳಿಗ್ಗೆ ಹೋದ್ರೆ ಸಂಜೆ 4. ಈಗ ಏರಿಯಾ ಗುಡ್ಡಗಾಡು ಇದ್ರೆ ಅವರು ಲೇಟ್ ಆಗಿ ಬರ್ತಾರೆ ಸರ್, ಮತ್ತೆ ಫ್ಲಾಟ್ ಏರಿಯಾದು ಇದ್ರೆ ಅವರು ಬೇಗ ಬರ್ತಾರೆ. ಅಂದ್ರೆ 4-5 ಗಂಟೆಗೆ ಅಂದ್ರೆ ನೋಡ್ಲಿಕ್ಕೆ ಸಿಗ್ತವೆ ರೋಡ್ ಕ್ರಾಸ್ ಮಾಡೋದನ್ನೆಲ್ಲ. ಜಿಂಕೆಗಳು ಹಂಗೆ ಗುಡ್ಡಗಾಡು ಅಂದ್ರೆ ಅವರು ಏನ್ ಮಾಡ್ತಾರೆ, ಹತ್ಲಿಕ್ಕೆ ಇಳಿಲಿಕ್ಕೆ ಅವರಿಗೆ ಸ್ವಲ್ಪ ಟೈಮ್ ಬೇಕು. ಮತ್ತಲ್ಲಿ ಅಂದ್ರೆ ಸಂಧಿ ಸಂಧಿಯಲ್ಲಿ ಇರೋ ಬೇರೆ ಬೇರೆ ಗಿಡಗಳು ಈ ನಮ್ನೆ ತಿನ್ಕೊಂಡು ಬರ್ಬೇಕಂದ್ರೆ, ಮತ್ತೆ ಅವ್ರು ಗುಂಪಲ್ಲಿ ಹೋಗ್ತಾರೆ, ಯಾರು ಒಬ್ರು ಮಿಸ್ ಆದ್ರೆ ಅವ್ರು ಕಾಯ್ತಾರೆ ಅವೆಲ್ಲ. ಈ ಇದಿರ್ಲಿ, ನರಿ ಕಾಯಲ್ಲ ಮತ್ತೆ ಹುಲಿನೂ ಕಾಯಲ್ಲ, ಅವು ಸಿಂಗಲ್ ಸಿಂಗಲ್ ಆಗಿ ಹೋಗ್ತಾರೆ. ಮಕ್ಕಳಿದ್ರಷ್ಟೇ ಅವ್ರು ಕಾಯ್ತಾರೆ, ಬಾಕಿ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಮಕ್ಕಳು ಮರಿ ಅವನ್ನೆಲ್ಲ ಸಂಸಾರದಿಂದ. ಇವನ್ ಕಾಡಾನೆ ಕೂಡ ಕಾಯ್ತದೆ ಬರೋ ತನಕ, ಆಮೇಲೆ ಅವ್ರು ಹೋಗ್ತಾರೆ ಮುಂದೆ. ಇದನ್ನ ಹೆಂಗ್ ಓದಿದ್ದು ಅಥವಾ ನೋಡಿದ್ದು? ನೋಡಿ ಇಲ್ಲ, ಈಗ ನಮ್ಮ ಊರಲ್ಲಿ ಇದಾರಲ್ಲ ಸರ್, ನನ್ಗೆ ಈಗ ಏಜ್ 39, ಬಟ್ ಅವ್ರಿಗೂ 70-75 ವರ್ಷ ಆಗಿದೆ. ಸೊ ಅವ್ರಿಗೆಲ್ಲ ಗೊತ್ತಿರ್ತದೆ, ಅವ್ರ ಈ ಟೈಮಲ್ಲಿ ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇವು ಬರ್ತಾವೆ ಅವು ಬರ್ತಾವೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಗೊತ್ತಿದೆ. ಸೊ ಅವರಿಂದ ನಾವು ಜ್ಞಾನ ಪಡೆದಿದ್ದು, ಜೊತೆಗೆ ನೋಡಿದ್ದು. ನಿಮ್ಗೆ ಹೆದರಿಕೆ ಆಗಿದ್ದೆ ಯಾವ್ದಾದ್ರು ಒಂದ್ ಸಂದರ್ಭ? ಹಾ ಇದೆ ಸರ್, ಪ್ರತಿ ಸರಿ ನಾವು ಇದು ಹುಲಿ ನೋಡಿದ್ರೆ ಹೆದರಿಕೆ ಆಗ್ತದೆ. ಅಷ್ಟು ದೊಡ್ಡ 4.5-5 ಫುಟ್ ಹುಲಿ ಬೆಳೆದಿರ್ತಾವ ಸರ್, ಒಂದೊಂದ್ಸಲ ಬರ್ತಾವ್ರ. ಮತ್ತೆ ಇದು ಸೆಂಚುರಿ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ತಗೊಂಡ್ ಬಂದ್ ಬಿಟ್ಟಿರ್ತಾರೆ ಪ್ರಾಣಿಗಳನ್ನೆಲ್ಲ. ನೋಡ್ಬೋದು ನಾವು. ನೋಡಿ ಎಷ್ಟೇ ಹೆದರಿಕೆ ಆಗುತ್ತೆ ಅಲ್ಲ, ನಿಮ್ಗೇನು ಅಟ್ಯಾಕ್ ಮಾಡೋದು? ಇಲ್ಲ ಸರ್, ಅವ್ರಿಗೆ ಸೆಂಚುರಿ ಇರ್ಲಿ ಏನು ಇರ್ಲಿ, ನಾವು ಅವರಿಗೆ ಅಟ್ಯಾಕ್ ಮಾಡಲ್ಲ ಅಂದ್ರೆ ಒಂದ್ಸಲ ಗೊತ್ತಾಯ್ತು ಅವ್ರಿಗೆ. ಅವ್ರು ಇವಾಗ ಫ್ಯಾಮಿಲಿಯರ್ ಇದಾರೆ ಅವರು. ಈ ಗಾಡಿ ಬರ್ತದೆ ಅಂದ್ರೆ ದೊಡ್ಡ ಗಾಡಿ ಇರ್ಲಿ ಚಿಕ್ಕ ಗಾಡಿ ಇರ್ಲಿ ಬರ್ತದೆ, ಅವ್ರು ಪಕ್ಕಕ್ಕೆ ನಿಂತ್ಕೋತಾರೆ. ನಿಂತ್ಕೊಂಡಿರ್ತಾರೆ. ನಾವು ಬಹಳ ಸಲ ನೋಡಿದೀವಿ, ಆ ಪಟ್ಟೆ ಹುಲಿ ಇರ್ಲಿ ಮತ್ತೆ ಪ್ಯಾಚ್ ವರ್ಕ್ ಇರ್ತದಲ್ಲ ಚಿತ್ತ ಇಲ್ಲ ಅಂತೇಳಿ ಅವ್ರು ನೋಡ್ತಾರೆ. ನೋಡ್ತಾರೆ, ಮತ್ತೆ ಅವ್ರಿಗೆ ಅರ್ಜೆಂಟ್ ಇದ್ರೆ ಅವ್ರು ಹೋಗ್ತಾರೆ, ನಮ್ಗೆ ಅರ್ಜೆಂಟ್ ಇದ್ರೆ ನಾವು ಹೋಗ್ತೀವಿ. ಬಟ್ ಹೆದರಿಕೆ ಇರುತ್ತೆ, ಅವಕ್ಕಿರುತ್ತೆ, ನಮಗೂ ಇರುತ್ತೆ. ಇದು ಡೇಂಜರಸ್ ಅಂದ್ರೆ, ತುಂಬಾ ಡೇಂಜರಸ್ ಅಂದ್ರೆ ಒಂದೇ ಪ್ರಾಣಿ ಸರ್, ನಮ್ ಕರಡಿ ಏನ್ ಮಾಡ್ತದ ಅಂತ ಹೇಳಕ್ ಬರಲ್ಲ. ಯಾವಾಗ ಬಂದು ನುಗ್ಗುತ್ತೆ, ಹರಿಯುತ್ತೆ, ಕಿತ್ತಾಕುತ್ತೆ, ಬೇಕಾದ್ ಮಾಡುತ್ತೆ. ತುಂಬಾ ಕೇಸ್ ಆಗ್ತವೆ ಮಳೆಗಾಲದಲ್ಲಿ ಅಂದ್ರೆ. ಅಂದ್ರೆ ಆರ್ಥಿಕವಾಗಿ ಹಾನಿ ಮಾಡೋದಲ್ಲದೆ ಮನುಷ್ಯರ ಮೇಲೂ ಅಟ್ಯಾಕ್ ಮಾಡ್ತಾವ? ಹೌದು ಸರ್, ಕರಡಿಗಳು ತುಂಬಾ ಅಟ್ಯಾಕ್ ಮಾಡ್ತವೆ ಪ್ರತಿ ಅಂದ್ರೆ ಮಳೆಗಾಲ ಚಾಲು ಆದ್ಮೇಲೆ ಅಂತೂ ಒಂದು 4-5 ಕೇಸ್ ಅಂತೂ ಇದ್ದೇ ಇರ್ತಾವ. ಹಂದಿನೂ ಹಂಗೆ, ಮರಿಗಣ ಅವನು ಯಾರಾದ್ರೂ ಕೈ ಹಚ್ಚಿದ್ರು ಅಥವಾ ಏನಾದ್ರು ಮಾಡಿದ್ರೆ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾವ. ಈ ರಾಮನಗರ ಸುತ್ತಮುತ್ತ ಹೆಚ್ಚಾಗಿ ನಾವು ಮೇಲೆ ಮೇಲೆ ನೋಡ್ಲಿಕ್ಕೆ ಸಿಗುವಂತ ಪ್ರಾಣಿ ಯಾವುದು? ಈಗ ಆಗ್ಲೇ ಇದ್ ಮಾಡಿದೆಲ್ಲ ಸಿಗ್ತಾವ ಸರ್, ಪ್ರತಿ ವರ್ಷನು ಅಲ್ಲೇ ಇರ್ತಾವೋ, ಸಂತತಿ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ನಾವು ನೋಡ್ಲಿಕ್ಕೆ ಸಿಕ್ಕ ಸಿಗ್ತಾವ ಅಂತ. ಅಲ್ಲ ಸರ್, ಈಗ ನಾವು ಕಾಡು ಅಂತ ನಮ್ಮ ಊರ್ ಅಂತ ಏನ್ ಹೇಳ್ತಾ ಇದೀವಲ್ಲ, ಅವಕ್ಕೆಲ್ಲ ದೊಡ್ಡ ದೊಡ್ಡ ಬೆಟ್ಟಗಳಿದೆ ಹಿಂದಕ್ಕೆ. ಸೊ ಆ ಹಿಂದೆ ಅಲ್ಲಿ ಆಮೇಲೆ ದಾಂಡೇಲಿ ಎಲ್ಲ ಕನೆಕ್ಟ್ ಆಗ್ತದೆ ವೈಲ್ಡ್ ಲೈಫ್. ಸೊ ಆ ಕಡೆಯಿಂದ ದಾಟ್ಕೊಂಡ್ ಬರ್ತವೆ, ಹೆಚ್ಚಾನ್ ಹೆಚ್ಚು ಯಾರು ದಾಟ ಬರಲ್ಲ. ಈ ಬೇರೆ ಕಡೆಯಿಂದ ಪ್ರಾಣಿ ತಗೊಂಡು ಬಂದ್ ಬಿಟ್ಟ ಮೇಲೆ ಅವು ತಮ್ ತಮ್ಮ ಏರಿಯಾ ಸೆಟ್ ಮಾಡ್ಕೋತಾವೆ ಜಗಳ ಮಾಡ್ಕೊಂಡು. ಸೊ ಆಮೇಲೆ ನಮ್ಗೆ ತುಂಬಾ ಕಣ್ಣಿಗೆ ಹಬ್ಬ, ಅವಾಗ ನಾವು ನೋಡ್ಕೋಬಹುದು ಎಲ್ಲಾನು. ನವಿಲು, ಮೊಲ, ಮುಳ್ಳಹಂದಿ, ಮತ್ತೆ ಜಿಂಕೆ, ಮತ್ತೆ ಕಾಡ್ಕೋಣ, ಕಾಡಮ್ಮೆ, ಮತ್ತೆ ಇದು ಸಿಗ್ತದಲ್ಲ ಕಾಡು ಕೋಳಿ, ಅದು ಇರ್ಲಿ, ಮತ್ತೆ ಬೇರೆ ಬೇರೆ ಪಕ್ಷಿಗಳು, ಹೆಬ್ಬಾವುಗಳು, ಇವ ನಾವು ಡೈಲಿ ಬೇಸಿಸ್ ಅಲ್ಲಿ ನೋಡಬಹುದು. ಹುಲಿದ ಹೆಂಗಿರ್ತದೆ, ಅದು ಬೇಟೆಗೆ ಹೋಗ್ಬೇಕಂದ್ರೆ ನಮ್ಗೆ ಸಿಗ್ತದೆ ವಾಪಸ್, ಇಲ್ಲಾಂದ್ರೆ 1-2 ವಾರ ನೋಡಕ್ ಸಿಗಲ್ಲ. ಜಿಂಕೆ ಕಾಮನ್ ಇರುತ್ತೆ ಸರ್, ಅವು ಹಾರ್ತಾನೆ ಇರ್ತಾವ, ಆ ಕಡೆಯಿಂದ ಜಿಗಿತಾನೆ ಇರ್ತಾವ. ಅಂದ್ರೆ ನಮ್ಮ ಹೊಲಕ್ಕೆ ಹೋಗ್ಬೇಕಂದ್ರೆ ನಾವು ನೋಡ್ತೀವಿ, ಬಾಕಿ ಎಲ್ಲ ನನ್ಗೆ ಗೊತ್ತಿಲ್ಲ. ಮತ್ತೆ ಇಲ್ಲಿಂದ ಗೋವಾ ಹೋಗ್ಬೇಕಂದ್ರೆ ಒಂದು ಜಂಗಲ್ ಏರಿಯಾ ಇದೆ, ಅದನ್ನ ಕ್ರಾಸ್ ಮಾಡಿ ಹೋಗ್ಬೇಕಾದ್ರೆ ಅವೆಲ್ಲ ನೋಡ್ಲಿಕ್ಕೆ ಸಿಗ್ತಾವ. ಅಂದ್ರೆ ಒಂದು ಟೈಮ್ ಅಲ್ಲಿ ಸಿಗ್ತಾವ? ಹೌದು ಸರ್, ಯಾವಾಗ ಬೇಕಾವ್ ಸಿಗಲ್ಲ, ಯಾವಾಗ ಬೇಕಾದ್ರೂ ಸಿಗಲ್ಲ, ಅವರು ಟೈಮ್ ಸೆಟ್ ಇರ್ತದೆ. ಮತ್ತೆ ಈಗ ನೀವು ಕಾಡಲ್ಲಿರೋ ಮನುಷ್ಯನ ಅಂದ್ರೆ ಊರಲ್ಲಿರೋ ಮಂದಿನ ಹಿರಿಯರು ಯಾರು ಇರ್ತಾರೆ ಅವ್ರು ಕೇಳಿದ್ರೆ ಅವ್ರು ಕರೆಕ್ಟ್ ಹೇಳ್ತಾರೆ, ಈಗ ನಿನ್ ಸಿಗಲ್ಲ ಆಮೇಲೆ ಸಿಗ್ತವೆ ಹಂಗೆ ಹಿಂಗೆ. ಮತ್ತೆ ಅವ್ರಿಗೂ ಜಾಗನೂ ಗೊತ್ತಿರ್ತದೆ, ಇಲ್ಲೇ ಸಿಗ್ತಾರೆ ಅಲ್ಲೇ ಸಿಗ್ತಾರೆ ಅಂತ. ಒಂದು ಮಾತಿದೆ, ಕಾಡನ್ನು ನೋಡಿ ಕೃಷಿ ಮಾಡುವುದು, ಕಾಡಿನಿಂದ ಕಲಿತು ಕೃಷಿ ಮಾಡುದು ಇದೆಯಾ? ಹೌದು ಸರ್ ಇದೆ. ಅಂದ್ರೆ ಈ ಪಕ್ಷಿಗಳ ಬಿಹೇವಿಯರ್, ಈಗ ನವಿಲು ಕುಣಿದ್ರೆ ಮಳೆ ಬರ್ತದೆ ಅಂದ್ರೆ ಅದು ನಿಜ, ಅವು ಯಾವ್ದಕ್ಕೆ ಮತ್ತೆ ಇದರಲ್ಲಿ ಎಷ್ಟು ಸ್ಪೆಸಿಫಿಕೇಷನ್ ಇದೆ ಅಂದ್ರೆ ಆ ಕಾಡು ಮನುಷ್ಯರಿಗೆ ಯಾವ ನಕ್ಷತ್ರಕ್ಕೆ ಎಲ್ಲಿ ನವಿಲ್ನ ಕುಣಿತದೆ ಎಷ್ಟೊತ್ತು ಅದು ಗೊತ್ತು ಅವರಿಗೆ, ಮಳೆ ಆಗುತ್ತೋ ಇಲ್ಲ ಅದು ಗೊತ್ತಾಗ್ಬಿಡ್ತದೆ ಅವರಿಗೆ. ನಮ್ಮಂದವರಿಗೆ ನಾವು ಹೋಗಿ ಅವ್ರು ಕೇಳ್ಬೇಕು ಅಂದ್ರೆ ನಿಸರ್ಗದ ಜೊತೆ ಅವರು ಬಹಳ ಒಡನಾಟ ಸಂಬಂಧ ಇದೆ. ಹಾ, ಅವರು ಹೆಚ್ಚಾನೆಚ್ಚು ಹೊರಗಡೆ ಈಗಲೇ ಅವರು ವೈದ್ಯಕೀಯ ಸೇವೆ ಅದು ಇದು ಅಂತಾನೆ ಬರುದು, ಇಲ್ಲಾಂದ್ರೆ ಹೆಚ್ಚಾನೆಚ್ಚು ಬರುದಿಲ್ಲ ಅವರು. ಹಾಗಾಗಿ ಕಾಡು ನೋಡಿ ಕೃಷಿ ಮಾಡೋ ಅಂತ ಹೇಳಿದ್ರೆ ಕಾಡಿನಲ್ಲಿ ಬೆಳೆಯುವಂತ ಬೆಳೆಗಳು ಯಾವುವು ಅಂತ ಸಂಬಂಧಿತ ಬೆಳೆಗಳನ್ನ ಆಯ್ಕೆ ಮಾಡ್ಕೋ. ಕಾಡಲ್ಲಿ ಜಾಸ್ತಿ ಉಳುಮೆ ಆಗಲ್ಲ, ನೀನು ಜಾಸ್ತಿ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಬಿದ್ದಂತ ತಪ್ಪಲ ಸೊಪ್ಪು ಸೀತೆ ಅದೇ ಗೊಬ್ಬರ ಆಗುತ್ತೆ, ಹಾಗಾಗಿ ನೀನು ಹೊಲದಲ್ಲಿ ಹಂಗೆ ಮಾಡು. ಅಲ್ಲಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚು ಕೆಲಸವನ್ನು ಮಾಡಿ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತಾ ಇದ್ದಾವೆ, ನಿನ್ನ ಹೊಲದಲ್ಲಿ ಕೂಡ ಹಾಗೆ ಮಾಡು. ಮತ್ತೆ ಅಲ್ಲಿ ಎರೆಹುಳುಗಳು ಜಾಸ್ತಿ ಇದಾವೆ, ನಿಮ್ಮ ಹೊಲದಲ್ಲಿ ಕೂಡ ಆಗ್ಬೇಕಂದ್ರೆ ನಿನ್ನ ಇನ್ವಾಲ್ವ್ಮೆಂಟ್ ಕಡಿಮೆ ಇರಲಿ, ನೈಸರ್ಗಿಕವಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಾಪಾಡು ಅಂತ. ಹೌದು ಸರ್, ಇದೆಲ್ಲ ಕರೆಕ್ಟ್ ಹೇಳಿದಿರಿ ನೀವು. ಬಟ್ ಈಗ ನಾವು ಏನು ಈ ರೆಸಾರ್ಟ್ಗಳ ಹಾವಳಿ ಇರಲಿ ಅಥವಾ ಟೂರಿಸಮ್ ಅಂತ ಹೇಳಿ ಏನು ಡೆವಲಪ್ ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲ ನಿಸರ್ಗ ಹಾಳಾಗ್ತದೆ. ಟೂರಿಸಮ್ ಡೆವಲಪ್ ಮಾಡಬೇಕು ಹೌದು, ಬೇಡ ಅನ್ನಲ್ಲ, ರೆಸಾರ್ಟ್ ಇರಲಿ ಹೌದು, ಬಟ್ ಅಲ್ಲಿ ಹೋಗಿ ಇವರು ಟಿನ್ ಬಿಸಾಕೋದು, ಪ್ಲಾಸ್ಟಿಕ್ ಹಾಕೋದು, ಕಾಡಲ್ಲಿ ಯಾರೂ ನೋಡಲ್ಲ, ಇವರು ಸಿಗರೇಟ್ ಸೇದಿ ಬಿಟ್ಟರೆ ಒಂದು ಕಡ್ಡಿ ಕೂಡ ಬೆಂಕಿಗೆ ಅನಾಹುತ ಮಾಡಿಕೊಡ್ತದೆ. ಅದು ನಮ್ಮ ಮಂದಿಗೆ ಪ್ರಿಕಾಷನ್ ಇಲ್ಲ ಸರ್, ನಿಸರ್ಗ ಅಂದರೆ ಏನು ಗೊತ್ತಿಲ್ಲ, ಹೆಂಗೆ ಕಾಪಾಡ್ಕೋಬೇಕಂತನೂ ಗೊತ್ತಿಲ್ಲ, ಶುದ್ಧತೆ ಬಗ್ಗೆ ಇರಲಿ ಶುಚಿತ್ವದ ಬಗ್ಗೆ ಏನು ಚೂರು ತಲೆ ಕೆಡಿಸ್ಕೊಳ್ಳಲ್ಲ. ಈ ಪ್ರಾಬ್ಲಮ್ ಇದೆ ಅಲ್ಲಿ, ಕಾಡು ಪ್ರಾಣಿಗಳಿಗಿಂತ ಮನುಷ್ಯನೇ ಹಾರ್ಮ್ ಮಾಡೋದು ಎಲ್ಲ. ಹಾಲು ಹಿಂಡಕ್ಕೆ ಬರುತ್ತಾ ನಿಮಗೆ? ಕಲಿತಾ ಇದ್ದೀನಿ, ಆದರೆ ಒದಿಸ್ಕೋಬಹುದು ಅಂಥೇಳಿ ಒಂಚೂರು ಹೆದರಿಕೆ ಇದ್ದಿರುತ್ತೆ, ಯಾಕಂದ್ರೆ ಅವು ತುಂಬ ಸೂಕ್ಷ್ಮ ಇರ್ತವೆ ಆಕಳುಗಳು, ಅವರು ಕಣ್ಣು ಗ್ರಾಸ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ರು ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಮತ್ತು ಅವರು ಟಚ್ ಮೇಲೇ ಅವರು ಒಂದು 2 ನಿಮಿಷ ಅವರು ಸುಮ್ಮನಿರ್ತಾರೆ, 4ನೇ ನಿಮಿಷಕ್ಕೆ ಒದ್ದು ಬಿಡ್ತಾರೆ ಅವರು. ಆ ರೀತಿಯೆಲ್ಲ ಇರುತ್ತೆ ಅವರಿಗೆ, ಅವ್ರ ಹತ್ರ ಒಡನಾಟ ಮಾಡಿ ಒಂದು ಚೂರು ಹೋಗಬೇಕು. ಒಂದು ತಿಂಗಳಾದರೆ ಅವ್ರ ಜೊತೆಗೆ ನಾವು ಕರೆಕ್ಟಾಗಿ ಸಂಬಂಧನ ಕಾಪಾಡಿಕೊಂಡ್ರೆ ಮುಂದೆ ನಾವು ಹಾಲೆಲ್ಲ ಹಿಂಡಕ್ಕೆ ಹೋಗ್ಬೋದು. ಕೆಲವೊಬ್ರಿಗೆ ಹಂಗಿರಲ್ಲ, ಕೆಲವೊಬ್ರಿಗೆ ತುಂಬಾ ಇಷ್ಟ ಇರ್ತವೆ ಆಕಳುಗಳು, ಹೆದರಿಕೆ ಇರಲ್ಲ, ಅಂದ್ರೆ ಅವರಿಗೆ ಮಾತು ಬರಲ್ಲ, ಬಟ್ ಅವರು ಫ್ರೀಕ್ವೆನ್ಸಿನ ಅರ್ಥ ಮಾಡ್ಕೋತವೆ. ಕಾಡು ಪ್ರಾಣಿಗಳೇ ಆಗಲಿ ಅಥವಾ ಸಾಕು ಪ್ರಾಣಿಗಳೇ ಆಗಲಿ, ಫ್ರೀಕ್ವೆನ್ಸಿ, ಮನುಷ್ಯನ ಒಂದು ಫ್ರೀಕ್ವೆನ್ಸಿ ಇರ್ತದಲ್ಲ, ನಾವು ಆರೋ ಅಂತ ಹೇಳ್ತೀವಿ ಏನೋ ಒಂದು ಹೇಳ್ತೀವಿ, ತರಂಗಗಳನ್ನು ಅವ್ರು ಅರ್ಥ ಮಾಡ್ಕೋತಾರೆ. ನಾವು ಹೆದರಿದ್ರು ಅವರು ಹೆದರ್ತಾರೆ, ನಾವು ಪ್ರೀತಿಯಿಂದ ಹೋದ್ರು ಅವರು ಪ್ರೀತಿಯಿಂದಾನೆ ಬರ್ತಾರೆ. ಅಂದ್ರೆ ಅಷ್ಟು ಗಟ್ಸ್ ಬೇಕಲ್ಲ ಸರ್ ಒದಿಸ್ಕೊಂಡು ಆಮೇಲೆ ಮತ್ತೆ ಪ್ರೀತಿ ಮಾಡ್ಲಿಕ್ಕೆ, ಸಾಕಾಗ್ಬಿಡ್ತದೆ, ಒಂದು ಒದ್ದ ತಗೊಂಡ್ರೆ ಸಾಕು. ಒಂದ್ಸಲ ಹೋಯ್ತು ಅಂತ ಹೇಳಂದ್ರೆ ಮತ್ತೆ ಸಮೀಪ ಹೋಗೋದು ಬಿಡುವುದು ಸರಿನಾ? ಆಗಲ್ಲ, ಮತ್ತೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್, ಆದ್ರೆ ಅಲ್ಲಿ ಟೈಮ್ ಸಿಗಲ್ಲ. ಇಲ್ಲಿಂದ ಅಲ್ಲಿ ಹೋಗಿ ಹೊಲ ನೋಡ್ಕೊಂಡು ಆಮೇಲೆ ಬೇರೆ ಕಡೆ ಕೊಟ್ಟಿಗೆರಿದ್ರಿಂದ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಅಷ್ಟು ಇದು ಸಿಗಲ್ಲ. ಮತ್ತೆ ಕುರಿ ಆಡು ಅಂತ ಅನಿಸಕ್ಕಿಲ್ಲ? ಕುರಿ ಇನ್ನು ಪ್ಲಾನ್ ಇಲ್ಲ ಸರ್. ಕುರಿ ಮಾಡಿದ್ರೆ ಹೆಂಗಿದೆ, ಅವ್ರಿಗೆ ತುಂಬಾ ತಪ್ಪಲ ಬೇಕಾಗ್ತದೆ, ಮತ್ತೆ ಕುರಿಗಳ ರಕ್ತದ ವಾಸನೆಗೆ ನಾವು ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಬಹುದು ಅಂತೇಳಿ ನಾವು ಅದನ್ನು ಮಾಡಿಲ್ಲ. ಹೌದೌದು ಸರ್, ಕುರಿಗಳು ಅವ್ರಿಗೆ ತುಂಬಾ ಇಷ್ಟ. ಇನ್ನು ಇವನ್ ಆಕಳುಗಳನ್ನ ಅವ್ರು ಎತ್ತಕೊಂಡು ಹೋಗಲ್ಲ, ಕುರಿಗಳು ನಾಯಿಗಳು ತುಂಬಾ ಎತ್ಕೊಂಡು ಹೋಗ್ತಾರೆ ಅವರು. ಶೆಡ್ ಅಲ್ಲಿ ಸಾಕಾಣಿಕೆ ಮಾಡಿದ್ರೆ ಸರ್? ಶೆಡ್ ಅಲ್ಲಿ ಅದೆಲ್ಲ ಆಗಲ್ಲ, ಅವು ಒಂದೊಂದು ಕೈ ಬಿದ್ರೆ ಸಾಕು ಸರ್ ಅವ್ರದ್ದು. ನಾವೆಲ್ಲ ನಾವು ರಾಡು ಅದು ಇಲ್ಲ ಅಂತ ಹಾಕ್ತಿವಲ್ಲ, ಅದು ಯೂಸ್ ಆಗಲ್ಲ ಅಲ್ಲಿ. ಅವ್ರಿಗೆ ಅಷ್ಟು ತಾಕತ್ ಇರ್ತದಲ್ಲ ಸರ್ ಹುಲಿಗಳಿಗೆ. ಈಗ 4.5 ಫುಟ್ ಹುಲಿ ಅಂದ್ರೆ ಎಷ್ಟಾಯ್ತು? ಎತ್ಕೊಂಡು ಆರಾಮ ಹೋಗ್ಬಿಡ್ತು. ಹಾ, ಎತ್ಕೊಂಡ ಗಿಡ ಇರ್ತಾವ ಸರ್, ಜಿಂಕೆನ್ ತಗೊಂಡು ಹೋಗ್ತಾರ ಸರ್ ಅವರು, ಎತ್ಕೊಂಡು ಗಿಡ ಕುತ್ಕೋತ. ಈ ಕುರಿ ಎಲ್ಲಿ ಬಂದ ಸರ್ ಅವ್ರಿಗೆ ಅಲ್ವಾ? ಇವೆಲ್ಲ ಇದ್ದೇ ಇರುತ್ತೆ, ಆದ್ರೂ ಕೆಲವೊಂದ್ಸಲ ಮಾಡ್ತಾ ಇದಾರೆ ಚಾಲೆಂಜಿಂಗ್ ಆಗಿ. ನಾವು ಕುರಿಗಳು ಸಾಕಾಣಿಕೆನು ಜಂಗಲ್ ಇರೋದಿಲ್ಲ ಅಂತ ನೋಡಿಲ್ಲ ಸರ್. ಇಲ್ಲಿ ಮಾಡ್ಕೋಬಹುದು, ರಾಮನಗರದಲ್ಲಿ ಮಾಡ್ಕೋಬಹುದು, ಮತ್ತೆ ಅರಮನೆ ಏರಿಯಾದಲ್ಲಿ ನಾವು ಕೊಟ್ಟಿಗೆ ಕಟ್ಕೊಂಡು ಮಾಡ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಮಾರ್ಕೆಟಿಂಗ್ ಇದೆ ಅಲ್ಲ ಸರ್, ತಪ್ಪಲ ಕಡ್ದು ಹಾಕ್ಬೋದು ಅವರಿಗೆ, ಮತ್ತೆ ಒಣ ಇದನ್ನು ಕೊಡ್ಬೋದು, ಮತ್ತೆ ಕುರಿಗಳಿಗೆ ಮಾಂಸಕ್ಕೆ ರೇಟ್ ಇದೆ. ರೈತ ಹೆಚ್ಚಾನ ಹೆಚ್ಚಾಗಿ ನಿಮ್ಗೆ ಅದು ಕಟಿಂಗ್ ಗಿಟಿಂಗ್ ಎಲ್ಲ ಇಂಟ್ರೆಸ್ಟ್ ಪಡಲ್ಲ, ಅವ್ರ ಜೊತೆಗೆ ಅಂದ್ರೆ ಪ್ರಾಣಿಗಳ ಜೊತೆಗೆ ಅವರಿಗೆ ಆತ್ಮೀಯ ಸಂಬಂಧ ಇರ್ತದೆ. ಸೊ ಹೆಚ್ಚಾನ ಹೆಚ್ಚು ಅವರು ಬಿಸ್ನೆಸ್ ಮಾಡಿರೋರು ಕುರಿಗಳನ್ನ ಮಾಡ್ತಾರೆ. ನಾವು ಅಲ್ಲಿ ರೈತಗಳು ಮಾಡೋದು ಕುರಿಗಳಿಗೆ ಅವ್ರದ್ದು ಸಗಣಿ ಇದು ಮಾಡಕ್ಕೇನೆ ಹೆಚ್ಚನ್. ಹಾ, ಮತ್ತೆ ಕುರಿ ಮೇಕೆ ಹಾಲು ತುಂಬಾ ಪೌಷ್ಟಿಕ ಇರ್ತದೆ, ಅದಕ್ಕಾಗಿನೇ. ಒಟ್ಟಾರೆ ಏನ್ ಹೇಳ್ತೀವಿ ನೀವು ರೈತರಿಗಾಗಿ, ಯುವಕರಿಗಾಗಿ, ಈಗ ಹೊಸದಾಗಿ ಕೃಷಿಯನ್ನ ತೊಡಗಿಸ್ಕೋಬೇಕು ಅನ್ನೋಂಥವ್ರಿಗಾಗಿ? ಎಷ್ಟೋ ಜನ ಪ್ಯಾಂಡಮಿಕ್ ಟೈಮಲ್ಲಿ ನೌಕರಿ ಕಳ್ಕೊಂಡು ಮತ್ತೆ ಮರಳಿ ಬಂದಿದ್ದಾರೆ. ಇಲ್ಲಿ ಧೈರ್ಯದಿಂದ ಮಾಡಿ ಅಂತ ಹೇಳ್ತಿರು ಹೇಗಂತ? ಹೌದು ಸರ್, ನಾವು ಕೃಷಿಯಲ್ಲಿ ನಾವು ಪಾರ್ಟ್ ಟೈಮ್ ಕೆಲಸ ಮಾಡಿನೇ ನಾವು ಇದಕ್ಕೆ ಬೆಳೆಗೆ ಎಲ್ಲ ಬೇಕಾದ ಅಂದ್ರೆ ಮಾರ್ಕೆಟಿಂಗ್ ನಮ್ಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ನೀವು ಕೃಷಿ ಯಾರು ಆದರೂ ಮಾಡ್ಕೋಬಹುದು ಸರ್, ಯಾರಿಗೂ ತೊಂದರೆ ಇಲ್ಲ. ನಿಮಗೆ ಮನಸ್ಸಲ್ಲೇ ಅಷ್ಟು ಆಸಕ್ತಿ ಇರಬೇಕು, ಕಲ್ಕೋಬೇಕಂತಿರಬೇಕು, ಇದನ್ನ ಮಾಡ್ತೀನಿ ಅಂತಾನೆ ಛಲ ಇರಬೇಕು. ಅಂದ್ರೆ ನೀವು ಬರ್ರಿ ಕೃಷಿಗೆ. ಕೃಷಿ ಯಾವತ್ತು ಭೂಮಿಗೆ ಒಂದು ಮಾತಿದೆ ಸರ್, ಭೂಮಿಲಿ ಏನು ಹಾಕಿದ್ರು ಭೂಮಿ ಡಬಲ್ ಆಗಿ ವಾಪಸ್ ಕೊಡ್ತದಂತೆ. ನಾವು ಭೂಮಿಲಿ ನಮ್ಮನ್ನ ನಾವು ಹಾಕೊಂಡ್ರೆ ನಮ್ಮನ್ನ ಇನ್ನು ಡಬಲ್ ಆಗಿ ನಾವು ಪಡಿಬಹುದು. ನಮ್ದು ಏನಂದ್ರೆ ಎಲ್ಲ ಕೌಶಲ್ಯ ವೃತ್ತಿಗಳು ಅಲ್ಲಿ ಗೊತ್ತಾಗ್ಬಿಡ್ತಾವೆ ಸರ್, ಕಲೀಲಿಕ್ಕೆ ಆಗ್ತದೋ ಇಲ್ವೋ. ನಾವು ತಿಳ್ಕೊಂಡಿರೋದೇ ದೊಡ್ಡ ಜ್ಞಾನ ಅಂತ ತಿಳ್ಕೊಂಡಿರ್ತೇವೆ. ನಾವು ಪುಸ್ತಕ ಜ್ಞಾನ ಅಲ್ಲೆಲ್ಲ ಬರಲ್ಲ. ನಾವಲ್ಲಿ ಮಾಡೋದು ಫಿಸಿಕಲ್ ಆಕ್ಟಿವಿಟಿ, ಮತ್ತೆ ಪರಿಸರ, ಮತ್ತೆ ಹವಾಮಾನ. ಅಂದ್ರೆ ಒಬ್ಬ ರೈತ ಅಂದ್ರೆ ಒಬ್ಬ ಸೈಂಟಿಸ್ಟ್ ಲೆಕ್ಕದಲ್ಲೇ ಎಲ್ಲಾನು ಗೊತ್ತಿರಬೇಕು. ಅವರಿಗೆ ಯಾವ ನಕ್ಷತ್ರದಲ್ಲಿ ಮಳೆ ಆಗುತ್ತೆ ಅಂತಾನು ಗೊತ್ತಿರ್ತದೆ, ಯಾವ ನಕ್ಷತ್ರಕ್ಕೆ ಬಿಡುತ್ತೆ ಅಂತಾನು ಗೊತ್ತಿರ್ತದೆ, ಯಾವ ವಾಹನ ಇದ್ರೆ ಎಷ್ಟು ದೊಡ್ಡ ಮಳೆ ಆಗುತ್ತೆ, ಏನು ಏನು ಎಲ್ಲಾನು ಗೊತ್ತಿರ್ತದೆ ಅವರಿಗೆ, ರೈತರಿಗೆ. ಮತ್ತೆ ನಾವು ಕಲ್ತಿರೋ ಜ್ಞಾನ ಅದು ಪುಸ್ತಕ ಜ್ಞಾನ ಅಲ್ಲೆಲ್ಲ ಯೂಸ್ ಆಗಲ್ಲ. ಅಲ್ಲಿ ತೊಡಗಿಸ್ಕೋಬಹುದು. ಒಂದು ಎಕರೆ ಇಲ್ಲೇನೆ ಕೋಟಿಗಟ್ಟಲೆ ಮಾಡಿರೋ ರೈತಗಳು ಇದ್ದಾರೆ. ಈಗ ಹೊಸ ತಂತ್ರಜ್ಞಾನಗಳಲ್ಲಿ ಮಣ್ಣ ಆಧಾರಿತ ಅಲ್ಲ, ನೀರ್ ಆಧಾರಿತ, ಮತ್ತೆ ಪ್ರೋಟೀನು, ಮತ್ತೆ ಇದು ಕ್ಯಾಲ್ಸಿಯಂ, ಇದನ್ನು ಬಳಸಿ ಬರೀ ನೀರು ಹಾಕ್ಸೋದು ಅದ್ರ ಮೇಲೇನೆ. ಅಂದ್ರೆ ಈಗ ಸಿಟಿಗಳಲ್ಲೆಲ್ಲ ನಾವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬ್ರೊಕೊಲಿ ಇರ್ಲಿ ಮತ್ತೆ ಸ್ಪಿನಾಚ್ ಇರ್ಲಿ ಅವನ್ನೆಲ್ಲ ಅದೇ ರೀತಿ ಬೆಳೆಸ್ತಾರೆ, ಮಣ್ಣಿಲ್ದೇನೆ. ಒಂದು ಗುಂಟೆ ಲೆಕ್ಕದಲ್ಲೇನೆ ಒಬ್ಬ ರೈತ ಅಥವಾ ಒಬ್ಬ ಯುವಕ ಮಾಡ್ಬೇಕು ಅನ್ನೋನು ಒಂದು 6 ತಿಂಗಳಲ್ಲಿ ಕೋಟಿಗಟ್ಟಲೆ ಮಾಡ್ತಾರೆ. ಎಲ್ಲಿದ್ದಾರೆ ಅಂತ ರೈತರು ಇದಾರೆ ಸರ್, ಅಂದ್ರೆ ಬೆಳಗಾವಿಯಲ್ಲೂ ಇದ್ದಾರೆ, ಮತ್ತೆ ಧಾರವಾಡದಲ್ಲೂ ಇದ್ದಾರೆ, ಮತ್ತೆ ಮುಂಬೈದಲ್ಲೂ ಇದ್ದಾರೆ. ಹೌದು, ನಮ್ಮ ಅಗ್ರಿಕಲ್ಚರ್ ಗ್ರೂಪ್ ಅಲ್ಲಿ ಅವ್ರದ್ದು ಸಂದರ್ಶನ ಎಲ್ಲ ಬರುತ್ತೆ, ಮತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲೇ ಇದೆ ಸರ್ ಅವ್ರದ್ದೆಲ್ಲ. ಒಳ್ಳೇದು ಪ್ರಸನ್ನ, ಇಷ್ಟೆಲ್ಲ ಅನುಭವನ ಹಂಚಿಕೊಂಡ್ರಿ. ಮತ್ತೆ ಕೃಷಿಯನ್ನ ಬೇರೆ ಬೇರೆ ದಿಕ್ಕಿನಿಂದ ನೋಡ್ತಾ ಇದ್ದಾರೆ, ಯಾವ್ದು ಸರಿ ಯಾವ್ದು ತಪ್ಪು, ನಿಸರ್ಗದಲ್ಲಿ ಆಗುವಂತ ಆಗು ಹೋಗುಗಳು, ಪ್ರಾಣಿ ಪಕ್ಷಿಗಳು, ಸೂಕ್ಷ್ಮಾಣು ಜೀವಿಗಳು, ಗಿಡಗಳು, ಬೆಳೆಗಳು, ಹೂಗಳು, ಎಲ್ಲವನ್ನೂ ಕೂಡ ಅರ್ಥಿರಬೇಕು. ನಿಸರ್ಗದಲ್ಲಿ ನಾವು ಒಂದಾದಾಗ ಅಲ್ಲಿ ಅದರ ಅಂತರಂಗವನ್ನು ಅರ್ಥ ಮಾಡ್ಕೋಬಹುದು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಜೊಯಿಡಾ ತಾಲೂಕಿನ ರಾಮನಗರದ ಕೃಷಿಕ ಮಹಿಳೆ ಪ್ರಸನ್ನ ಮಂಜಿತ್ ದೇಸಾಯಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होती थी, खुद पता चलती थी माटी ही तक. और लो, पहली वाली बात कहाँ, पर हम तो सब नहीं डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा फल और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, ग्रुप में बात सुबह नहीं किया है. ठीक है भाई, मैं भी आज से खेती शुरू करूंगा. माटी से प्रेम की परंपरा है, परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಈಗ ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತಾ ಸಾಗೋಣ. ಬಾಳಪಥದಲ್ಲಿ ಪ್ರಾಯೋಜಕರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಭಾರತ ಸರ್ಕಾರ. ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ. ನಮ್ಮ ಜನಪ್ರಿಯ ಕಾರ್ಯಕ್ರಮ ಸಾಮಾಜಿಕ ಕಲ್ಯಾಣದ ಈ ಜನಪ್ರಿಯ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಗೆಳೆಯರೇ ನಮಸ್ಕಾರ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಸಮಾಜ ಕಲ್ಯಾಣಕ್ಕಾಗಿ ಕಟಿಬದ್ಧವಾಗಿದೆ. ಹಾಗಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ತಮ್ಮ ಉದ್ಯೋಗ ಮಾಡಲು ರಿಯಾಯಿತಿ ಸಾಲ ಹಾಗೂ ಆರ್ಥಿಕ ಸಹಾಯ ಒದಗಿಸುವುದರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿ ನಿಲಯ, ರೆಸಿಡೆನ್ಷಿಯಲ್ ಸ್ಕೂಲ್, ಕೌಶಲ್ಯ ತರಬೇತಿಯಂತಹ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಅದರ ಜೊತೆಗೆ ಭಿಕ್ಷಾವೃತ್ತಿಯನ್ನು ತಡೆಗಟ್ಟಲು ಉಲ್ಲೇಖನೀಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಟ್ರಾನ್ಸ್ಜೆಂಡರ್ಗೆ ಸಮಾಜದಲ್ಲಿ ಗೌರವ ನೀಡಲು ಅವರ ಕಲ್ಯಾಣದ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಲಾಗುತ್ತಿದೆ. ಅದರ ಜೊತೆಗೆ ಗೆಳೆಯರೆ, ವೃದ್ಧ ನಾಗರಿಕರ ಹಿತರಕ್ಷಣೆಗಾಗಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಮಾತಾ ಪಿತಾ ಮತ್ತು ಹಿರಿಯ ನಾಗರಿಕರ ಉದರ ಪೋಷಣೆ ಹಾಗೂ ಕಲ್ಯಾಣ ಅಧಿನಿಯಮ 2007 ಅಂದರೆ ಮೇಂಟೆನೆನ್ಸ್ ಆಫ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಅನ್ನು ಅನುಷ್ಠಾನಕ್ಕೆ ತಂದಿದೆ. ಜೊತೆಗೆ ಈ ಮಾತಾಪಿತಾ ಹಾಗೂ ವೃದ್ಧರ ಸೇವೆ ಮತ್ತು ಆರೈಕೆ ಮಾಡದಿದ್ದರೆ ಜುಲ್ಮಾನೆ ಜೊತೆಗೆ ಶಿಕ್ಷೆ ವಿಧಿಸುವ ಅವಕಾಶಗಳು ಈ ಆಕ್ಟ್ನಲ್ಲಿವೆ. ಗೆಳೆಯರೆ, ಇದೀಗ ಕೇಳಿ ಇಂದಿನ ಕಥೆ. ಗೆಳೆಯರೆ, ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ. ಸರಿ ಉತ್ತರ ಬರೆದರೆ ನಿಮಗೆ ಸಿಗಬಹುದು 200 ರೂಪಾಯಿಗಳ ನಗದು ಬಹುಮಾನ. ಹಾಗಾಗಿ ಕಾರ್ಯಕ್ರಮವನ್ನು ಗಮನ ಕೊಟ್ಟು ಕೇಳುತ್ತಾ ಇರಿ. ಅಮ್ಮ, ನೀನಿಲ್ಲಿ ಆರಾಮಾಗಿ ಕೂತ್ಕೋ. ದರ್ಭಂಗಾಕ್ಕೆ ಹೋಗುವ ರೈಲು 11 ಗಂಟೆಗೆ ಬರುತ್ತೆ. ಈ ಟಿಕೆಟ್ ಇಟ್ಕ. ರೈಲ್ವೆ TC ಟಿಕೆಟ್ ಕೇಳಿದ್ರೆ ತೋರಿಸು. ಈಗ 1/2 ಗಂಟೆಯಲ್ಲಿ ರೈಲು ಬರುತ್ತೆ. ಆದ್ರೆ ನನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ನೀನೆಲ್ಲಿ ಹೋಗ್ತೀ? ಆ ಸ್ಟೇಷನ್ ಪಕ್ಕದಲ್ಲಿ ಕಂಪನಿಯಲ್ಲಿ ನನ್ನ ಕೆಲಸ ಇದೆಯಲ್ಲಮ್ಮ, ಅಗತ್ಯದ ಕೆಲಸ. ಹೋಗ್ಲಿಲ್ಲ ಅಂದ್ರೆ ಕಂಪನಿಯವರು ಕೆಲಸದಿಂದ ತೆಗಿಬಹುದು. 1/2 ಗಂಟೆಯಲ್ಲಿ ರೈಲ್ ಬಂದ್ಬಿಡುತ್ತೆ. ನಿನ್ ಚೀಲ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರು. ಮತ್ತೆ ಹಸಿವಾದ್ರೆ ಚೀಲದಲ್ಲಿ ತಿಂಡಿಯ ಡಬ್ಬ ಕೂಡ ಇದೆ. ರಾಜ್ಕುಮಾರ, ಸ್ವಲ್ಪ ಬೇಗ ಬಂದ್ಬಿಡಪ್ಪ. 1/2 ಗಂಟೆ ಅಷ್ಟೇಮ್ಮ, ನೀನೇನು ಗಾಬರಿ ಆಗ್ಬೇಡ. ಸರಿ, ನಾನ್ ಬರ್ತೀನಿ. ಇವತ್ತು ಯಾಕೋ ಗಾಬರಿ ಆಗ್ತಿದೆ. ಓ ದೇವ್ರೇ, ನಿನ್ನ ಭಕ್ತರ ರಕ್ಷಣೆ ಮಾಡಪ್ಪ. ಅರೆ, ಈ ಅಮ್ಮ ಬೆಳಗ್ಗಿನಿಂದ ಇಲ್ಲೇ ಕೂತ್ಕೊಂಡಿದಾರಲ್ಲ, ಈಗಂತೂ ಕೇಳೇ ಬಿಡ್ತೀನಿ. ನಮಸ್ಕಾರ ತಾಯಮ್ಮ. ಅರೆ TC ಬಾಬು, ನನ್ನಲ್ಲಿ ಟಿಕೆಟ್ ಇದೆ. ಎಲ್ಲಿ ಕೊಡಿ, ಎಲ್ಲಿದೆ ನಿಮ್ಮ ಟಿಕೆಟ್? ಇಲ್ಲಿದೆ ನೋಡಿ ನನ್ನ ಟಿಕೆಟು. ನೀವು ಎಲ್ಲಿಗೆ ಹೋಗ್ಬೇಕು ತಾಯಮ್ಮ? ದರ್ಭಂಗಾ ಹೋಗ್ಬೇಕು ಮಗ. ನಿಮ್ಮನ್ನ ಇಲ್ಲಿ ಬಿಟ್ಟು ಹೋದದ್ದು ಯಾರು ತಾಯಮ್ಮ? ನನ್ನ ಮಗ ರಾಜ್ಕುಮಾರ ಅಂತ. ಅಮ್ಮ, ಇಲ್ಲಿಂದ ಯಾವ ಟ್ರೈನ್ ಕೂಡ ದರ್ಭಂಗಕ್ಕೆ ಹೋಗೋದಿಲ್ಲ. ಮತ್ತೆ ಇದು ರೈಲಿನ ಟಿಕೆಟ್ ಅಲ್ಲಮ್ಮ, ಇದು ಪ್ಲಾಟ್ಫಾರ್ಮ್ ಟಿಕೆಟ್. ನಿಮ್ಮ ಮಗ ಬೇಕು ಬೇಕು ಅಂತಾನೆ ನಿಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ಇಲ್ಲಪ್ಪ, ಹಾಗನ್ಬೇಡ. ಇಷ್ಟು ದೊಡ್ಡ ನಗರದಲ್ಲಿ ನಾನಿನ್ನು ಎಲ್ಲಿಗೆ ಹೋಗ್ಲಿ? ನೀವು ಗಾಬರಿ ಆಗ್ಬಿಡಿ ಅಮ್ಮ, ನಿಮ್ಮ ಮಗನನ್ನು ನಾವು ಹುಡುಕ್ತೀವಿ. ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇವರೇ ಆ ತಾಯಮ್ಮ, ಇವರ ಮಗ ಇವರನ್ನ ಇವತ್ತು ಬೆಳಿಗ್ಗೆ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದ್ದಾನೆ. ಏನಮ್ಮ, ಒಂದ್ ವಿಚಾರ ಹೇಳಿ, ನೀವೇನಾದ್ರೂ ಇತ್ತೀಚೆಗೆ ನಿಮ್ಮ ಆಸ್ತಿ ಮಾರಿ ಮಗನಿಗೆ ಹಣ ಕೊಟ್ಟಿದ್ದೀರಾ? ಕೊಟ್ಟಿದ್ದೇನಪ್ಪ. ನನ್ ಗಂಡ ತೀರ್ಕೊಂಡ ನಂತರ ಊರಿನ ಎಲ್ಲಾ ಆಸ್ತಿ ಮಾರಾಟ ಮಾಡಿ ಎಲ್ಲ ಹಣವನ್ನ ಮಗ ರಾಜ್ಕುಮಾರ್ಗೆ ಕೊಟ್ಟಿದ್ದೇನೆ. ನಿಮ್ಮ ಮಗ ಹೇಳಿರ್ಬೋದು, ಅಮ್ಮ ನೀವು ಒಬ್ರೇ ಹಳ್ಳಿಲಿ ಹೇಗೆ ಇರ್ತೀರಿ, ಹಳ್ಳಿಯ ಪ್ರಾಪರ್ಟಿ ಎಲ್ಲ ಮಾರಿ ಪಟ್ಟಣದಲ್ಲಿ ನನ್ ಜೊತೆಗೆ ಇದ್ದು ಬಿಡಿ ಅಂತ. ನಿಮ್ಮನ್ನ ನಾನ್ ನೋಡ್ಕೋತೀನಿ ಅಂತ ಹೇಳಿರ್ಬೋದಲ್ಲ, ಅದಕ್ಕೆ ನೀವು ಒಪ್ಪಿರ್ಬೇಕು. ಹೌದಪ್ಪ, ನೀನು ಬಹಳ ತಿಳುವಳಿಕೆ ಇರೋನ ಹಾಗೆ ಕಾಣ್ತಿ. ನೀನು ಹೇಳಿದ್ದೆಲ್ಲ ಸತ್ಯ. ಸರಿ ಅಮ್ಮ, ರಾಜಕುಮಾರ ನಿಮ್ಮನ್ನ ಹೇಗೆ ಬಿಟ್ಟು ಹೋದ ಇಲ್ಲಿ? ತನ್ನ ಕಾರಿನಲ್ಲಿ. ಸರಿ, ಯಾವ ಬಣ್ಣದ ಕಾರ್ ಅದು? ರಾಜಕುಮಾರ್ನ ಕಾರ್ ಬಣ್ಣ ಬಿಳಿ ಬಣ್ಣದ್ದು. ಸಕ್ಸೇನಾ ಅವರೇ, ರೈಲ್ವೆ ಸ್ಟೇಷನ್ ಮತ್ತು ಪಾರ್ಕಿಂಗ್ ನ ಎಲ್ಲಾ ಸಿಸಿಟಿವಿ ಫುಟೇಜ್ ತೆಗೆಸಿ. ನನ್ನಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾನೆ ಆ ರಾಜಕುಮಾರ? ನೀನೇನಾ ರಾಜಕುಮಾರ್? ನನ್ನ ಹೆಸರೇ ರಾಜಕುಮಾರ್. ನಡೆ ಪೊಲೀಸ್ ಸ್ಟೇಷನ್ಗೆ. ಇನ್ನ ನಾ ಇವತ್ತು ರಾಜಕುಮಾರ್ನಿಂದ ಮಹಾರಾಜ ಮಾಡ್ಬಿಡ್ತೀನಿ. ಇಲ್ಲ, ನೀವು ನನ್ನನ್ನ ಹಾಗೆಲ್ಲ ಕರ್ಕೊಂಡು ಹೋಗೋ ಹಾಗಿಲ್ಲ. ನಾನೇನ್ ಮಾಡಿದೀನಿ? ಮಾತಾಡದೆ ನಡೀತೀಯಾ? ಅಲ್ಲ, ಮತ್ತೆ ಬರ್ತೀನಿ ಬರ್ತೀನಿ ಸಾಹೇಬ್ರೆ. ಮಿಸ್ಟರ್ ರಾಜಕುಮಾರ್, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ ಆಕ್ಟ್ 2007 ಅನ್ನು ಜಾರಿಗೆ ತಂದಿದೆ. ಈ ಕಾನೂನು ಪ್ರಕಾರ ವಯಸ್ಕ ಮಗ ಮಗಳು ತಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯರ ಜೀವನೋಪಾಯ ನೋಡ್ಕೋಬೇಕಾಗುತ್ತೆ. ಹೌದಾ? ಹೌದು. ಈ ಕಾನೂನು ಅಡಿಯಲ್ಲಿ ಮಕ್ಕಳು ತಂದೆ ತಾಯಿಯ ಆಸ್ತಿಯ ಬಳಕೆ ಮಾಡ್ತಿದ್ರೆ ಅವರನ್ನ ಮನೆಯಿಂದ ಹೊರಹಾಕುವ ಹಾಗಿಲ್ಲ. ಪ್ರಾಪರ್ಟಿ ಟ್ರಾನ್ಸ್ಫರ್ ಆದರೂ ಈ ಕಾನೂನಿನ ಅಡಿಯಲ್ಲಿ ಅದನ್ನ ರದ್ದುಗೊಳಿಸಬಹುದು. ನೀನು ನಿನ್ನ ತಂದೆಯ ಮರಣದ ನಂತರ ಎಲ್ಲಾ ಸಂಪತ್ತನ್ನ ಅಮ್ಮನಿಂದ ಮಾರಾಟ ಮಾಡಿಸಿ ಎಲ್ಲಾ ಹಣ ತಿಂದು ಅವರನ್ನ ಮನೆಯಿಂದ ಹೊರಹಾಕಿದ್ದೀಯಾಯ್ತು ರಾಜಕುಮಾರ. ನಿನಗಿನ್ನೂ ಬಿಡುಗಡೆ ಇಲ್ಲ. ಈಗಂತೂ ಈ ಕಾನೂನಿನ ಅಡಿಯಲ್ಲಿ ನೀನು ಜುಲ್ಮಾನೆ ಕೊಡಬೇಕಾಗತ್ತೆ, ಜೈಲಿಗೂ ಹೋಗ್ಬೇಕಾಗತ್ತೆ. ನಾನು ಜೈಲಿಗೆ ಹೋಗೋದಿಲ್ಲ. ನನ್ನ ನೌಕರಿ ಹೋಗ್ಬೋದು, ನನ್ನ ಕರಿಯರ್ ಜೀವನ ಎಲ್ಲ ಪೀತಿ ಪಾಲಾಗ್ಬಹುದು. ನನ್ನನ್ನು ಕ್ಷಮಿಸಿ. ನೋಡಪ್ಪ ರಾಜಕುಮಾರ, ನಾನು ಏನೂ ಮಾಡೋ ಹಾಗಿಲ್ಲ. ನಿನ್ನ ಅಮ್ಮ ಬೇಕಾದ್ರೆ ನಿನ್ನ ಕ್ಷಮಿಸಬಹುದು, ಆಗ ನೀನು ಇದರಿಂದ ಪಾರಾಗೋದಕ್ಕೆ ಸಾಧ್ಯ ಇದೆ. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ನನ್ನ ಸ್ವಾರ್ಥದಿಂದ ಮತ್ತೆ ಕೆಟ್ಟು ಹೋಗಿತ್ತು. ಅಮ್ಮ, ಒಂದು ಬಾರಿ ಕ್ಷಮಿಸಿ ಬಿಡಮ್ಮ. ಸರಿ ಅಪ್ಪ, ನಿನ್ನನ್ನ ಕ್ಷಮಿಸಿದ್ದೀನಿ. ಯಾವಾಗ್ಲೂ ನೆನಪಿಡು ಮಿಸ್ಟರ್ ರಾಜಕುಮಾರ್, ತಂದೆ ತಾಯಿಗೆ ಗೌರವ ನೀಡಿದ್ರೆ ಸಮಾಜದಲ್ಲೂ ಗೌರವ ಸಿಗುತ್ತೆ. ಅಮ್ಮನನ್ನ ಕರ್ಕೊಂಡು ಹೋಗು, ಚೆನ್ನಾಗಿ ನೋಡ್ಕೋರನ್ನ. ಗೆಳೆಯರೇ, ನೀವೆಲ್ಲ ತಿಳಿದ ಹಾಗೆ ಎಲ್ಲ ಹಿರಿಯ ನಾಗರಿಕರಿಗೆ ಸಹಾಯ ನೀಡಲು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಒಂದು ಸಹಾಯ ಸೇವೆ ಪ್ರಾರಂಭಿಸಿದೆ. ಇದರ ಹೆಸರು ಎಲ್ಡರ್ ಲೈನ್ 14567. ಈಗ ವೃದ್ಧರು ಯಾವುದೇ ಸಮಸ್ಯೆ ಬಂದರೂ ಈ ಎಲ್ಡರ್ ಲೈನ್ 14567ಕ್ಕೆ ಕರೆ ಮಾಡಬಹುದು. ಗೆಳೆಯರೇ, ಈಗ ಸಮಯ ಮನೋರಂಜನೆಗಾಗಿ. ಕೇಳೋಣ ಒಂದು ಇಂಪಾದ ಹಾಡು. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಎರಡು ನೆರಳೇಕೆ ನಾವಿಬ್ಬರು ಮುಂದೆ, ಬಳಿ ನೀನು ಬರಬಾರದೆ. ನೀ ದೂರ ನಿಂತಾಗ ಬಾಯಂದು. ಗೆಳೆಯರೇ, ಸಂಬಾಳಿಸುತ್ತಾ ಹೋಗಿ ಜೀವನದ ಹದಿ ಕಾರ್ಯಕ್ರಮದ ಕುರಿತು ಏನಾದರೂ ಸಲಹೆಗಳಿದ್ದರೆ ಅಥವಾ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಬೇಕಾದರೆ ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜಂಟಿ ಕಾರ್ಯದರ್ಶಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸ ದೆಹಲಿ 110001. ನಮ್ಮ ಇಂದಿನ ಪ್ರಶ್ನೆ: ರಾಜಕುಮಾರ ತನ್ನ ತಾಯಿಯನ್ನು ದರ್ಭಂಗಾಕ್ಕೆ ಹೋಗುವ ರೈಲಲ್ಲಿ ಕುಳ್ಳಿರಿಸಿದ್ದನೆ. ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ರಾಜಕುಮಾರ್ ತನ್ನ ತಾಯಿಯನ್ನು ದರ್ಭಂಗಾಕ್ಕೆ ಹೋಗುವ ರೈಲಲ್ಲಿ ಕುಳ್ಳಿರಿಸಿದ್ದನೆ. ನಿಮ್ಮ ಉತ್ತರವನ್ನು ಎಪಿಸೋಡ್ ನಂಬರ್ ಸಹಿತ ಬರೆದು ಕಳುಹಿಸಿ. ನಿಮ್ಮ ಉತ್ತರದ ಜೊತೆ ನಿಮ್ಮ ಹೆಸರು, ವಿಳಾಸ, ಭಾಷೆ ಮತ್ತು ಟೆಲಿಫೋನ್ ನಂಬರ್ ಸ್ಪಷ್ಟ ಶಬ್ದಗಳಲ್ಲಿ ಬರೆದು ಕಳುಹಿಸಿ. ನಮ್ಮ ವಿಳಾಸ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 77, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 110085. ನೀವು ಉತ್ತರವನ್ನು ಇಮೇಲ್ ಕೂಡ ಮಾಡಬಹುದು. ನಮ್ಮ ಇಮೇಲ್ ಐಡಿ mosjsrp@gmail.com. ಇಮೇಲ್ ಕಳಿಸುವಾಗ ಎಪಿಸೋಡ್ ನಂಬರ್ ಅನ್ನು ಅಗತ್ಯವಾಗಿ ಬರೆದು ಕಳಿಸಿ. ಹೌದು, ನಮ್ಮ ಇಮೇಲ್ ಐಡಿ ಬರ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ಕಳಿಸಿದವರ ಹೆಸರುಗಳ ಲಕ್ಕಿ ಡ್ರಾ ತೆಗೆದು ವಿಜೇತರಿಗೆ ನೀಡಲಾಗುವುದು 200 ರೂಪಾಯಿಗಳ ಪುರಸ್ಕಾರ. ಸರಿ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲೇ ತನಕ ತಮಗೆಲ್ಲರಿಗೂ ಸಹ ನಮಸ್ಕಾರ. ಸಂಭಾಳಿಸುತ್ತೆ ಸಾಗೋಣ ಬಾಳಪಥದಲ್ಲಿ. ಈಗ ಉಪಾಸನಾ ಮೋಹನ್ ಹಾಡಿರುವ ಭಾವಗೀತೆ ರಚನೆ HS ವೆಂಕಟೇಶಮೂರ್ತಿ.